ರೈತ ಬಂಧುಗಳೇ, 9159220020 ನಂಬರ್ ಹಚ್ಚಿ ಲೀಫ್ ಫಾರ್ಮರ್ ನೆಟ್ವರ್ಕ್ನೊಂದಿಗೆ ಸೇರಿಕೊಂಡು ನಿಮ್ಮ ಪ್ರಗತಿ ಸಾಧಿಸಿ. ಲೀಫ್ ಫಾರ್ಮರ್ ನೆಟ್ವರ್ಕ್, ಮಾಸ್ಟರ್ ಕಾರ್ಡ್ ಶಕ್ತಿಯೊಡನೆ. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿ ಪತ್ತೆ ಆದ ಕೂಡಲೇ ಎಲ್ಲಾ ಖಾಸಗಿ ವೈದ್ಯರು ಕಡ್ಡಾಯವಾಗಿ ಸರ್ಕಾರಕ್ಕೆ ವರದಿ ಮಾಡಬೇಕು. ಕ್ಷಯರೋಗ ಸಂಬಂಧಿ ಔಷಧಗಳನ್ನು ವೈದ್ಯರ ಚೀಟಿ ಇಲ್ಲದೆ ನೀಡುವುದು ಅಪರಾಧ. ಕ್ಷಯರೋಗಿಯ ವಿವರ, ಅವರಿಗೆ ಮಾರಾಟ ಮಾಡಿದ ಔಷಧಗಳ ವಿವರವನ್ನು ಎಲ್ಲಾ ಔಷಧ ಅಂಗಡಿಯವರು ದಾಖಲಿಸಲೇಬೇಕು. ಖಾಸಗಿ ವೈದ್ಯರು ಶಿಫಾರಸು ಮಾಡಿದ ಕಫದ ಮಾದರಿ ಪರೀಕ್ಷೆ ಮತ್ತು ವರದಿ ಉಚಿತ. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಖಾಸಗಿ ವೈದ್ಯರೇ ಬನ್ನಿ, ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಕ್ಕ, ಕ್ಷೇಮ ಕೇಂದ್ರಕ್ಕೆ ಹೋಗ್ತಾ ಇದ್ದೀನಿ. ಅದ್ ಯಾವ್ದೇ ಅದು ಕ್ಷೇಮ ಕೇಂದ್ರ? ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದೆ. ಅಲ್ಲಿ ಏನೇನ್ ಸೌಲಭ್ಯಗಳಿವೆ? ಬಿಪಿ, ಶುಗರ್, ಬಾಯ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಗರ್ಭಕೋಶ ಕ್ಯಾನ್ಸರ್, ಇವುಗಳನ್ನೆಲ್ಲ ಬೇಗ ಪತ್ತೆ ಮಾಡಿ ಲ್ಯಾಬ್ ಟೆಸ್ಟ್ ಔಷಧ ಕೊಡೋದ್ರ ಜೊತೆಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದ್ರೆ ಅದನ್ನು ಕೊಡಿಸ್ತಾರೆ. 6 ಒಂದ್ಸಲ ನಾವೇ ಹೋಗಿ ಎಲ್ಲ ತಪಾಸಣೆ ಮಾಡಿಸ್ಕೋಬಹುದು. ಅದಕ್ಕೆ ಹೇಳೋದು ಎಲ್ಲರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ABARK, ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ABARK. ಪ್ರಾಥಮಿಕ ಮತ್ತು ಸಾಮಾನ್ಯ ದ್ವಿತೀಯ ಹಂತದ ಚಿಕಿತ್ಸೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ. ಕ್ಲಿಷ್ಟಕರ ದ್ವಿತೀಯ ಹಾಗೂ ತೃತೀಯ ಹಂತದ ಚಿಕಿತ್ಸೆಗಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ರೆಫರಲ್ ಆಧಾರದ ಮೇಲೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ನಲ್ಲಿ ನೋಂದಾವಣೆಗೊಂಡ ಯಾವುದೇ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಚಿಕಿತ್ಸೆಯ ಸಂದರ್ಭದಲ್ಲಿ ಯಾವುದೇ ರೆಫರಲ್ ಅಗತ್ಯವಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇಡೀ ದೇಶದ ಜನತೆಗೆ ಗೊತ್ತಿದೆ, ರೈತರೇ ದೇಶದ ಬೆನ್ನೆಲುಬು. ಇಲ್ಲಿ ಸುಖ ಶಾಂತಿ, ಹಸಿರು ಕ್ರಾಂತಿ ರೈತರಿಂದಾಗಿ ನೆಲೆಸಿದೆ. ರೈತರೇ, ನೀವಿನ್ನು ಸಂಕಟದಿಂದ ಪಾರಾಗಬೇಕಿದೆ. ಲೀಫ್ ಫಾರ್ಮರ್ ನೆಟ್ವರ್ಕ್ನೊಂದಿಗೆ ಜೋಡಿಸಿ ನಿಮ್ಮನ್ನು ಆತ್ಮನಿರ್ಭರ ಮಾಡಬೇಕಿದೆ. ಮನೆಯಲ್ಲಿದ್ದೇ ನೀವು ನಿಜವಾದ ಗ್ರಾಹಕರನ್ನು ಕಾಣಬೇಕಿದೆ. ನಿಮ್ಮ ಬೆಳೆಗೆ ಯೋಗ್ಯ ಬೆಲೆ ಸಿಗುವಂತೆ ಮಾಡಬೇಕಿದೆ. ರೈತ ಬಂಧುಗಳೇ, 9159220020 ನಂಬರ್ ಹಚ್ಚಿ ಲೀಫ್ ಫಾರ್ಮರ್ ನೆಟ್ವರ್ಕ್ನೊಂದಿಗೆ ಸೇರಿಕೊಂಡು ನಿಮ್ಮ ಪ್ರಗತಿ ಸಾಧಿಸಿ. ಲೀಫ್ ಫಾರ್ಮರ್ ನೆಟ್ವರ್ಕ್, ಮಾಸ್ಟರ್ ಕಾರ್ಡ್ ಶಕ್ತಿಯೊಡನೆ. ರೈತ ಬಾಂಧವರೇ, ಇತ್ತೀಚೆಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ನಡೆದ ಕೃಷಿ ಮೇಳದಲ್ಲಿ ಸಮಗ್ರ ಕೃಷಿ ವಿಭಾಗದಲ್ಲಿ ತಾಲ್ಲೂಕು ಮಟ್ಟದ ಯುವ ಕೃಷಿಕ ಪ್ರಶಸ್ತಿ ಪುರಸ್ಕೃತರಾದ ಎಚ್ಡಿಕೋಟೆ ತಾಲೂಕು ಹಂಪಾಪುರ ಹೋಬಳಿ ಕೋಡಿ ಚಾಮನಹಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವಂತಹ ಅಜಯ್ ಕುಮಾರ್ ಅವರು ಮುಸುಕಿನ ಜೋಳದ ಕೃಷಿಯಲ್ಲಿನ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮಜೊತೆ ಇದ್ದಾರೆ ಹೆಗ್ಗಡದೇವನಕೋಟೆ ತಾಲೂಕು ಹಂಪಾಪುರ ಹೋಬಳಿ ಕೋಡಿ ಚಾಮನಹಳ್ಳಿಯಲ್ಲಿ ಯಶಸ್ವಿಯಾಗಿ ಕೃಷಿ ನಡೆಸುತ್ತಿರುವಂತಹ ಅಜಯ್ ಕುಮಾರ್ ಅವರು. ಅಜಯ್ ಕುಮಾರ್ ಅವರಿಗೆ ತಾಲೂಕು ಮಟ್ಟದ ಯುವ ಕೃಷಿಕ ಪ್ರಶಸ್ತಿಯೂ ಸಹ ಲಭಿಸಿದೆ. ಅಜಯ್ ಕುಮಾರ್, ಪ್ರಶಸ್ತಿ ಪಡೆದಿದ್ದಕ್ಕೆ ನಿಮಗೆ ಅಭಿನಂದನೆಗಳು. ನಮಸ್ತೆ ಸರ್. ಖುಷಿ ಅನಿಸ್ತಾ ಇದೆಯಾ? ಖುಷಿ ಅನಿಸ್ತಾ ಇದೆ ಸರ್, ತುಂಬಾನೇ ಖುಷಿ ಅನಿಸ್ತಾ ಇದೆ. ನಮ್ಮ ತರನೇ ಎಲ್ಲಾ ರೈತ ಬಾಂಧವರು ಪ್ರಶಸ್ತಿನ ಅತಿಯಾಗಿ ಗಳಿಸಬೇಕು ಅಂತ ನಾನು ನನ್ನ ರೈತ ಬಾಂಧವರಲ್ಲಿ ಕೇಳ್ಕೊಳ್ತೇನೆ ಸರ್. ಏನಕ್ಕೆ ಅಂದ್ರೆ ಕೃಷಿಗೆ ನಮ್ಮಂತ ಯುವ ರೈತರು ಬರಬೇಕು, ಕೃಷಿಗೆ ಬರಬೇಕು. ಕೃಷಿಗೆ ಬಂದು ಅವರು ತುಂಬಾನೇ ಕೃಷಿಯಲ್ಲಿ ಯಾರ್ಯಾರು ಇದ್ ಮಾಡ್ತಾರೆ ಅವ್ರಿಗೆಲ್ಲ ಒಂದು ಪಾಠ ನಾವು ಒಂದು ಹೇಳ್ಕೊಟ್ಟಂಗೆ ನಮ್ಮಂತ ಯುವ ರೈತರು ಕೃಷಿ ಮಾಡೋದ್ರಿಂದ. ಆದ್ರಿಂದ ಎಲ್ಲಾ ಯುವ ನಮ್ಮಂತ ಕೃಷಿಕರು ಪ್ರಶಸ್ತಿ ಪಡೆಯೋದಕ್ಕಾಗಿ ಹೆಚ್ಚಿನ ಕೃಷಿಗಾಗಿ ಇದ್ ಮಾಡಿ ಅಂತ ನಾನು ಒಂದು ವಿನಂತಿ ಮಾಡ್ತೀನಿ ಸರ್. ನೀವು SSLC ವಿದ್ಯಾಭ್ಯಾಸ ಮಾಡಿದ್ರಿ, ಆಮೇಲೆ ಯಾಕೆ ಓದಕ್ ಇಷ್ಟ ಇರ್ಲಿಲ್ವಾ? ಓದಕ್ ಇಷ್ಟ ಇರ್ಲಿಲ್ಲ ಅಂತಲ್ಲ ಸರ್, ನಮ್ ತಂದೆ ಕೃಷಿಕರಾಗಿದ್ರಿಂದ ಸ್ವಲ್ಪ ಅವಾಗ ಹಣಕಾಸಿನ ಪ್ರಾಬ್ಲಮ್ ಇದ್ರಿಂದ ನಮ್ಗೆ ಓದೋದ್ಲು ಸ್ವಲ್ಪ ಹಿಂದಾಯ್ತು. ಅದರಿಂದ ನಾವು ಒಂದೆರಡು ವರ್ಷ ಮೈಸೂರು, ಬೆಂಗಳೂರು ಈ ತರ ಎಲ್ಲ ನೋಡಿ ಅಲ್ಲಿ ನಮ್ಗೆ ಯಾವ್ದೇ ಕಾರಣಕ್ಕೂ ಕಾಸಿನ ತೊಂದರೆ ಇದ್ರಾಗ್ರಿಂದ ನಾವು ವ್ಯವಸಾಯ ಮಾಡಿದ್ರಿ. ಡ್ರೈವಿಂಗ್ ಕೆಲಸ ಮಾಡಿದೀನಿ, ಮತ್ತೆ ಬ್ಯಾಗ್ ಕಂಪನಿಯಲ್ಲಿ ಕೆಲಸ ಮಾಡಿದೀನಿ. ಈ ತರ ಮಾಡಿ ನಾನು ಯಾವ್ದೇ ಕಾರಣಕ್ಕೂ ಸಂಪನ್ನ ಮಾಡಕ್ಕಾಗ್ಲಿಲ್ಲ. ನಮ್ ತಂದೆ ಜಾರಿ ನಮ್ ತಂದೆ ಇದ್ದೆ ವ್ಯವಸಾಯನೇ ಸರಿ ಅಂತ ಹೇಳಿ ಮತ್ತೆ 3-4 ವರ್ಷದಿಂದ ವ್ಯವಸಾಯದೇ ವಾಪಸ್ ಹೋದ್ರಿ ಊರಿಗೆ. ಊರಿಗೆ ವಾಪಸ್ ಹೋಗಿ ವ್ಯವಸಾಯ ಮಾಡಿ. ಏನ್ ಬೆಳೀತಾ ಇದ್ರು ಆ ಒಂದು ಕಾಲದಲ್ಲಿ ನಿಮ್ ತಂದೆ? ನಮ್ ತಂದೆ ರಾಗಿ, ಹುರುಳಿ, ಹತ್ತಿ ಈ ತರ ಬೆಳೆಗಳನ್ನ ಬೆಳೀತಾ ಇದ್ರು ಸರ್. ನಾವು ಈಗ ಕಬ್ಬು, ಬಾಳೆ, ಮುಸ್ಕಿನ್ ಜೋಳ ಈ ತರ ವೆರೈಟಿಗಳನ್ನ ಹಾಕೊಂಡು ಸ್ವಲ್ಪ ಕೃಷಿಕರಣದಲ್ಲಿ ಸ್ವಲ್ಪ ಉತ್ಪಾದನೆಯಾಗಿ ಸಾವಯವ ಗೊಬ್ಬರ ಬೆಳೆಸಿ ನಾವು ಮಾಡ್ತಾ ಇದೀವಿ ಸರ್. ಈಗ ನಿಮಗೆ ತಾಲೂಕು ಮಟ್ಟದ ಯುವ ರೈತ ಪ್ರಶಸ್ತಿ ಕೊಟ್ರಲ್ಲ, ಏನ್ ಕಾರಣಗಳನ್ನ ನೋಡಿ ಕೊಟ್ರು ಅಂತ ನಿಮ್ಗೆ ಅನ್ಸುತ್ತೆ? ನಮ್ಗೆ ಸಮಗ್ರ ಕೃಷಿ ಸರ್, ರಾಗಿ ಆಗ್ಲಿ, ಕಬ್ಬಾಗ್ಲಿ, ಭತ್ತ ಆಗ್ಲಿ, ಈ ತರ ಕೃಷಿನ ನಾವು ಮಾಡೋದ್ರಿಂದ ಹೆಚ್ಚಿನ ಇಳುವರಿ ನಮ್ಮ ಸಾವಯವ ಇದರಲ್ಲಿ ಹೆಚ್ಚಿನ ಇಳುವರಿ ಪಡೆಯುತ್ತಾ ಇದ್ದೀವಿ ಸರ್. ಅದರಿಂದ ಇವ್ರಿಗೆ ಲಭಿಸಬಹುದು ಅಂತೇಳಿ ಕೊಟ್ಟಿದ್ದಾರೆ. ಮತ್ತೆ ಎಲ್ಲ ಬಂದು ನಮ್ಮ ಕೃಷಿ ಇದರಿಂದ ನೋಡಿ ವಿಜ್ಞಾನಿಗಳೆಲ್ಲ ನೋಡಿ ಇವ್ರು ಪಡೆಯಬಹುದು ಅಂತೇಳಿ ಮಾಡಿದ್ದಾರೆ. ಈಗ ಅಜಯ್ ಕುಮಾರ್, ಈಗೇನೋ ನೀವು ಕೆಲಸ ಮಾಡ್ತಿದ್ರಿ, ಆ ಕೆಲಸ ಬಿಟ್ಟು ಮನೆಗೆ ಹೋದ್ರಿ, ಆಮಾಗ ಏನಂದ್ರು ನಿಮ್ ತಂದೆ ತಾಯಿ? ಇಲ್ಲೇ ಕೃಷಿ ಮಾಡ್ಕೊಂಡಿರು ಅಂದ್ರ ಹೇಗೆ? ಕೃಷಿ ಮಾಡ್ಕೊಂಡೇ ಇರು, ನೀನ್ ಹೋಗಿ ಹೊರಗಡೆ ಏನು ಸಂಪನ್ನ ಮಾಡಿ ನಮ್ಗೆ ತಂದು ಕೊಡ್ದಲ್ಲ, ನೀ ಕೃಷಿಲೇ ಮಾಡಿದ್ರಿಂದ ನಮಗೂ ಹೆಲ್ಪ್ ಆಯ್ತದೆ ಅಂತ ಒಂದು ಕೃಷಿ ಕೇಳಿ. ಎಷ್ಟು ಜನ ಗಂಡ್ ಮಕ್ಳು? ನೀವು ಗಂಡ್ ಮಕ್ಳು ಇಬ್ರು ಸರ್, ನಾನು ಮತ್ತೆ ನಮ್ಮ ಅಣ್ಣ. ನಿಮ್ಮ ಅಣ್ಣ ಏನ್ ಮಾಡ್ತಾರೆ? ಅವರು ಕೃಷಿನ ಚಾರ್ ಮಾಡುದು. ಸೊ ನೀವು ಅಣ್ಣ ತಮ್ಮ ಇಬ್ರು ನಿಮ್ ತಂದೆಯವ್ರ ಜೊತೆ ನಿಂತ್ಕೊಂಡು ಕೃಷಿ ಮಾಡಿ. ನಿಮ್ಗೆ ಜಾಸ್ತಿ ಕಾಸು ಕೊಟ್ಟಂತ ಬೆಳೆ ಯಾವುದು? ಬೆಳೆ ಸರ್ ಕಬ್ಬು, ಮುಸ್ಕಿನ ಜೋಳ. ಕಬ್ಬು ನೀವು ಹಾಕಿ ಶುರು ಮಾಡಿದ್ದ ಆಮೇಲೆ? ಇಲ್ಲ ಸರ್, ನಮ್ಮ ತಂದೆ ಹಾಕಿ ಫಸ್ಟ್ ಇದು ಮಾಡಿದ್ರು. ಒಂದು 2-3 ವರ್ಷದಲ್ಲಿ ಬೋರ್ ಹೊಡ್ಸಿ, ನಮ್ಮ ಅಣ್ಣ ಸ್ವಲ್ಪ ಅವಾಗ ಜಾರಿ ನಿಲ್ಲಿದ್ನಲ್ಲ, ಅವಾಗ ಸ್ವಲ್ಪ ಬೋರ್ ಹೊಡ್ಸಿ ಕಬ್ಬನ 2-3 ವರ್ಷದಿಂದ ಬೆಳೀತಾ ಇದೀವಿ ಸರ್. ಈಗ ನೀವು ನಿಮ್ಗೆ ಇರುವಂತಹ 2 ಎಕರೆ ಪ್ರದೇಶದಲ್ಲಿ ನಿರಂತರವಾಗಿ ಜೋಳ ಬಾಳೆ ಬೆಳೀತಾ ಇದ್ರಿ ನಿರಂತರ, ಜೊತೆಗೆ ಗುತ್ತಿಗೆ ಪಡೆದು ಸುಮಾರು 1-2 ಎಕರೆ ಪ್ರದೇಶದಲ್ಲಿ ಜೋಳ ಬೆಳೀತಾ ಇದೀರಿ ಅಂತ ಗೊತ್ತು. ಮುಸ್ಕಿನ ಜೋಳ ತರಕಾರಿ ಬೆಳೀತಾ ಇದೀವಿ. ಮುಸ್ಕಿನ ಜೋಳ ಆದ್ಮೇಲೆ ತರಕಾರಿ ಹಾಕುತ್ತಾ? ತರಕಾರಿ ಬೇಸಿಗೆ ಟೈಮಲ್ಲಿ ತರಕಾರಿ ಯೂಸ್ ಆಯ್ತದೆ ನಮ್ಗೆ, ಅದು ನೀರಾವರಿ ಇರೋದ್ರಿಂದ ಪಂಪ್ ಸೆಟ್ ಇರೋದ್ರಿಂದ ತರಕಾರಿ ಯೂಸ್ ಆಯ್ತದೆ. ತರಕಾರಿಯಲ್ಲಿ ಟೊಮಾಟೊ, ಕೋಸು, ಬೆಂಡೆ ಈ ತರ ಇದನ್ನ ಬೇಸಿಗೆಯಲ್ಲಿ ಬೆಳೆಯಕ್ಕೆ ಅನುಕೂಲ ಆಗುತ್ತೆ. ಗುತ್ತಿಗೆ ತಗೊಂಡಂತ ಸಂದರ್ಭದಲ್ಲಿ ನೀರಿನ ವ್ಯವಸ್ಥೆ ಇರೋ ಕಡೆ ತಗೋತೀವಿ ಸರ್. ಇಲ್ಲ ಅಂದ್ರೆ ನೀವೇ ಮಾಡ್ಕೋಬೇಕಾ? ಇಲ್ಲ ಅಂದ್ರೆ ಆತರ ಏನಿಲ್ಲ ಸರ್. ಇವಾಗ ನೀರಾವರಿ ಭೂಮಿಗೆ ಒಂಥರ ಗುತ್ತಿಗೆ, ಅವನಿಗೆ ಕೃಷಿ ಇದಕ್ಕೆ ಒಂಥರ ಗುತ್ತಿಗೆ, ಈ ತರ ಟೈಪ್ ಇರುತ್ತೆ ಸರ್. ಅದರಿಂದ ಸ್ವಲ್ಪ ನಾವು ನೀರು ಎಚ್ಚೆತ್ತವಾಗಿ ಈ ಕೃಷಿಯಲ್ಲಿ ಇಲ್ಲದ್ರಿಂದ ನೀರಿಡೋ ಕಡೆ ಮಾಡ್ಕೊಳ್ಳೋದು ಒಳ್ಳೇದು ಅಂತೇಳಿ ನೀರಿಡೋ ಕಡೆ ಗುತ್ತಿಗೆ ತಗೊಂಡಿದ್ದೀವಿ ಸರ್. ಈಗ ಮುಸ್ಕಿನ ಜೋಳವನ್ನ ನಿಮ್ ತಂದೆನೂ ಬೆಳೀತಾ ಇದ್ರು? ಮುಸ್ಕಿನ ಜೋಳ ನಮ್ಮ ತಂದೆ ಇಲ್ಲ ಸರ್, ನಾವು ಕೃಷಿಗೆ ಬಂದ್ಮೇಲೆ ಮುಸ್ಕಿನ ಜೋಳ ಬೆಳೆ ಸ್ಟಾರ್ಟ್ ಆಗಿದ್ದು. ಅವರು ರಾಗಿ ರಾಗಿ ಉಳ್ಳಿ ಹತ್ತಿ ತಣ್ಣಿ ಈ ತರ ಪದಾರ್ಥಗಳನ್ನ ಬೆಳೆಯಲ್ಲ. ಪೂರ್ತಿ ಮಳೆ ಆಶ್ರಿತ? ಮಳೆ ಆಶ್ರಯ ಸರ್, ಒಂದು 5-6 ವರ್ಷದಿಂದಗಡೆ ಮಳೆ ಆಶ್ರಿತ. ಅಂದ್ರೆ ಕೃಷಿಗೆ ನೀವು ಬಂದು 4 ವರ್ಷ ಆಯ್ತಾ? 4 ವರ್ಷ ಸರ್. 4 ವರ್ಷದಲ್ಲೇ ನಿಮಗೊಂದು ತಾಲೂಕಲ್ಲಿ ಬಂದಿದೆ ಪಡ್ಕೊಂಡಿರೋದು ತುಂಬಾ ಖುಷಿ ಆಗ್ತದೆ ಸರ್. 4 ವರ್ಷ ಸಾಧನೆಗೆ ಬಂದಿದೆ ಅಂದ್ರೆ ನಿಮ್ಗಿನ್ನು ಎಲ್ಲಾನು ಮಾಡ್ಕೊ ಹೋಗ್ಬೇಕು ಅಂತೇಳಿ, ಕೃಷಿಲೇ ಇರ್ಬೇಕಂತೇಳಿ ಬೇರೆ ಜಾಬ್ಗೆ ಎಲ್ಲೂ ಇನ್ ಮಾಡಿಲ್ಲ ಸರ್, ಕೃಷಿಲೇ ಮುಂದುವರಿತಾ ಇದೀವಿ. ಈ ಮುಸ್ಕಿನ ಜೋಳದಲ್ಲಿ ಹೆಚ್ಚಿನ ಉತ್ಪಾದನೆ ಪಡಿಬೇಕಾದ್ರೆ ಯಾವ ರೀತಿಯ ಕೃಷಿ ಕ್ರಮಗಳು ಇರಬೇಕು? ನೀವು ಗರಿಷ್ಠ ಅಂದ್ರೆ ಎಷ್ಟು ಉತ್ಪಾದನೆ ಮಾಡಿದ್ರಿ ಸರ್? ಕನಿಷ್ಠ ಅಂದ್ರೆ ಎಕರೆಗೆ ನಾವು 40-45 ಕ್ವಿಂಟಲ್ ತೆಗೆದಿದ್ದೀವಿ ಸರ್. ಹಿಂಗೆ ಅಂದ್ರೆ ಈಗ ಮುಸ್ಕಿನ ಜೋಳ 1 ಫಸಲನ ಚೇಂಜ್ ಮಾಡ್ಬೇಕು ಸರ್. ನಾವು ಬೇಸಾಯ ಮಾಡೋದನ್ನ 1 ಫಸಲು ಒಂದ್ ತಳಿ ಬೇರೆ ಮತ್ತೆ ಇನ್ನೊಂದ್ ತಳಿ ಬೇರೆ ಈ ತರ ಚೇಂಜಸ್ ಮಾಡ್ಕೋಬೇಕು. ಮುಸ್ಕಿನ ಜೋಳ ಹಾಕ್ಲೆ ಉಳ್ಳಿನೋ ಅಲ್ಸಂದೆನೋ ಈ ತರ ಚೇಂಜ್ ಮಾಡ್ಕೊ ಹೋಯ್ತಾ ಇರ್ಬೇಕು ಸರ್. ಮತ್ತೆ ಮುಸ್ಕಿನ ಜೋಳ ಹಾಕಿದ್ರೆ ಅದು ಇಳುವರಿ ಕಮ್ಮಿ ಆಯ್ತದೆ. ಅದರಿಂದ ರೈತ ಬಾಂಧವರು ತಳಿಗಳನ್ನ ಬೇರೆ ಬೇರೆ ವೆರೈಟಿ ವೆರೈಟಿನ ಚೇಂಜ್ ಮಾಡ್ತಿರ್ಬೇಕು. ವರ್ಷದಲ್ಲಿ 1 ಟ್ರಿಪ್ ಆದ್ರೂ ಚೇಂಜ್ ಮಾಡ್ಬೇಕು. ಮತ್ತೆ ಮುಸ್ಕಿನ ಜೋಳ ಹಾಕ್ಬೋದು ಸರ್. ಅದಕ್ಕೆ ಯಾವ್ದು ತಳಿ ನೀವು ಹಾಕಿದ್ದು ಮೊದಲನೇ ಸಲ? ಮೊದಲನೇ ಸಲ ಹಾಕಿದ್ದು ಅಡ್ವಾಂಟ ಸರ್, 48 ಕ್ವಿಂಟಲ್ ಬೆಳೆದಿದೆ. 45-48 ಕ್ವಿಂಟಲ್ ಬೆಳೆದಿದೆ ಮೊದಲನೇ ಇದರಲ್ಲೇ. ಅಷ್ಟೊಂದು ಬಂತು ನಿಮ್ಗೆ? ಬಂತು ಸರ್ ಫಸ್ಟ್ನೇ ಟ್ರಿಪ್. ಮತ್ತೆ ನಾವು ನಮ್ಗೆ ಈ ತರ ಸ್ವಲ್ಪ ಐಡಿಯಾಸ್ ಕಮ್ಮಿ ಇರೋದ್ರಿಂದ 3-4 ವರ್ಷದಿಂದ ಕೃಷಿ ಇಳಿದ್ರಿಂದ ಸ್ವಲ್ಪ ಐಡಿಯಾಸ್ ಕಮ್ಮಿ ಇತ್ತು. ಮತ್ತೆ ಜೋಳ ಬಿಟ್ಟು ಅವಾಗ ಸ್ವಲ್ಪ 1-3 ಕ್ವಿಂಟಲ್ ಕಡಿಮೆ ಆಯ್ತು ಸರ್. ಅವಾಗ ಮತ್ತೆ ಕೃಷಿಗೆ ಒಂದೇ ತರ ತಳಿ ಹಾಕಿದ್ರೆ, ಜೋಳ ಹಾಕಿದ್ರೆ ಜೋಳನೇ ಹಾಕಿದ್ರೆ ಸ್ವಲ್ಪ ಬರಲ್ಲ ಅಂತೇಳಿ ಉಳ್ಳಿ ಅಲ್ಸಂದೆ ಈ ತರ ತರಕಾರಿ ಐಟಮ್ಗಳು ಒಂದೊಂದು ಬ್ಯಾಚ್ ಈ ತರ ಅನುಸರಣೆ ಮಾಡ್ತಾ ಇದೀವಿ. ಈಗ ಮುಸ್ಕಿನ ಜೋಳ ಎಷ್ಟು ದಿನದ ಬೆಳೆ ನೀವು ಹಾಕಿದ್ದು? ಮುಸ್ಕಿನ ಜೋಳ 4.5 ತಿಂಗಳಿಂದ 5 ತಿಂಗಳು ಒಳಗಡೆ ಕಟಿಂಗ್ ಆಗುತ್ತೆ ಸರ್. 4.5 ತಿಂಗಳ ಅವಧಿ ಬೆಳೆ ಅದೇ ಬೆಳೆ ಸರ್. ಮುಸ್ಕಿನ ಜೋಳ ಹೇಗೆ ಭೂಮಿ ಸಿದ್ಧತೆ ಹೆಂಗ್ ಮಾಡ್ಕೋಬೇಕು, ಬೀಜ ಎಲ್ಲಿಂದ ತಂದ್ರಿ, ಹೇಗೆ ಬಿತ್ತನೆ ಮಾಡಿದ್ರಿ, ಅದೆಲ್ಲ ಸ್ವಲ್ಪ ಹೇಳ್ತಾ ಹೋಗಿ ಸರ್. ಈಗ ಏನಂದ್ರೆ ಭೂಮಿನ ಹೆಂಗ್ ಅದ ಮಾಡ್ಕೋಬೇಕು ಅಂದ್ರೆ, ನಿಮ್ಮ ಹತ್ರ ಟ್ರ್ಯಾಕ್ಟರ್ ಇದ್ರೆ ಟ್ರ್ಯಾಕ್ಟರ್ ಸ್ವಲ್ಪ ಆಳವಾಗಿ ಭೂಮಿನ ಅದ ಮಾಡ್ಬೇಕು ಸರ್. ಆಳವಾಗಿ ಉಳ್ಮೆ ಮಾಡ್ಕೋಬೇಕು. ಆಳವಾಗಿ ಉಳ್ಮೆ ಮಾಡಿ ಒಂದ್ ಉಳ್ಮೆ ಮಾಡಿದಾಗ ಒಂದ್ 15-20 ದಿನ ಭೂಮಿ ಕಾಯ್ಬೇಕು. 15-20 ದಿನ ಏನೇ ಮಾಡಿ ಡಿಸ್ಕ್ ಹಾಕ್ಸಿ 5 ನೇಗ್ಲಾಕ್ಸಿ ಒಂದ್ 15-20 ದಿನ ಅದು ಭೂಮಿ ಚೆನ್ನಾಗಿ ಒಣಗ್ಬೇಕು ಸರ್. ಒಣಗಿದ್ಮೇಲೆ ಮಳೆ ಆಗ್ಲಿ ಇಲ್ಲ ಜೆಟ್ ನೀರಾಗ್ಲಿ ಒಂದ್ ಟ್ರಿಪ್ ಅದಕ್ಕೆ ಸ್ಪ್ರಿಂಕ್ಲ್ ಮಾಡಬೇಕು. ಮಾಡಿದ್ಮೇಲೆ ಅದ್ ಯಾವ ರೀತಿ ಕ್ಲೀನ್ ಆಗಿ ರೊಟಾವೇಟರ್ ಹೊಡೆದಾಗ ಮಣ್ಣು ನಾವು ಮಾಮೂಲಿ ಫಸಲು ಹಾಕ್ಬೇಕಾದ್ರೆ ಅತಿಯಾಗಿ ಉಡಿಯಾಗಿರ್ಬೇಕು ಸರ್. ಇಂಟೆ ಆಗ್ಲಿ ಕಸಾಲಿ ಕಡ್ಡಿ ಆಗ್ಲಿ ಇರಬಾರ್ದು, ಯಾಕಂದ್ರೆ ಬಿತ್ತನೆ ಉಡ್ಬೇಕಾದ್ರೆ ಇಂಟೆ ಗಿಂಟೆ ಇದ್ರೆ ಉಡಲ್ಲ ಸರ್ ಅದು. ಅದರಿಂದ ಭೂಮಿನ ಕ್ಲೀನ್ ಆಗಿ ಅದ ಮಾಡ್ಕೋಬೇಕು ಸರ್. ಅದ ಮಾಡ್ಕೊಂಡು ನೆಕ್ಸ್ಟ್ ಅದಾದ 1-15 ದಿನಕ್ಕೆ ನಾವು ಬಿತ್ತನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕು ಸರ್. ಯಾವ ಅಂತರದಲ್ಲಿ ಬಿತ್ತನೆ ಮಾಡ್ತೀರಿ? ನಾವು 2.5 ಅಡಿ ಸಾಲು ಹೊಡಿಬೇಕು ಸರ್. 1.5-2 ಅಡಿ ಸಾಲು ಹೊಡ್ಕೊಂಡು ಅದಕ್ಕೆ ಮಾಮೂಲಿ 3/4 ಅಡಿ 1 ಅಡಿಗೆ ಒಂದೊಂದು ಬೀಜನ ಇಡ್ತಾ ಹೋಗ್ಬೇಕು ಸರ್. ಇಡ್ತಾ ಹೋದಾಗ ಅದು ಕರೆಕ್ಟ್ ಆಗಿ ಇಲ್ಲ ಕೈಲೂ ಮಾಡ್ಬೋದು, ಕೈಲೂ ಕರೆಕ್ಟ್ ಆಗಿ 1 ಅಡಿ 3/4 ಅಡಿಗೆ ಇದ್ ಮಾಡಬಹುದು. ನಾವು ಜಾಸ್ತಿ ಇದ್ ಮಾಡೋದ್ರಿಂದ ನಾವು ಎಣ್ಣೆ ಆಳ್ಗಳ ಕಡೆ ಮಾಮೂಲಿ ನೀಟಾಗಿ ಇಟ್ಸ್ಕೊಂಡು ಹೋಗ್ತೀವಿ ಸರ್. ಒಂದು ಎಕರೆ ಪ್ರದೇಶಕ್ಕೆ ಎಷ್ಟು ಸಸಿಗಳು ಬರುತ್ತೆ? ಸಸಿಗಳು ಅಂದ್ರೆ ಒಂದ್ ಎಕರೆಗೆ ಒಂದು ಒಂದೂವರೆ ಪ್ಯಾಕೆಟ್ ಹಿಡಿತದೆ ಸರ್. ಅದು 7 kg ಹಿಡಿತದೆ. 7 kg ಬಿತ್ತನೆ ಬೀಜ ಬೇಕು ಸರ್. ಒಂದ್ ಮೂಟೆ ಯಾವ್ದೇ ಕಾರಣಕ್ಕೂ ಸಾವಯವ ಜಾಸ್ತಿ ಬೆಳೆಸಿದ್ರೆ ರಾಸಾಯನಿಕ ಗೊಬ್ಬರನ ಕಡಿಮೆ ಮಾಡ್ಬೇಕು ಸರ್. ಸಾವಯವ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಆಳುಮುಳು ಜಾಸ್ತಿ ಬೆಳೆಸಿದ್ರೆ ಇದನ್ನ ಸಾವಯವ ನಮ್ಮ ಭೂಮಿಗೆ ರಾಸಾಯನಿಕ ಗೊಬ್ಬರನ ಕಡಿಮೆ ಮಾಡ್ತಾ ಹೋಗ್ಬೇಕು. ಯಾಕೆಂದ್ರೆ ಸಡನ್ ಆಗಿ ಕಡಿಮೆ ಮಾಡಿದ್ರೆ ಅದು ಬರೋದ್ ಕಷ್ಟ ಆಯ್ತದೆ. ಈಗ ಒಂದ್ ಫಸ್ಟ್ ಸ್ಟಾರ್ಟಿಂಗ್ ನಮ್ ತಂದೆ ಇವರೆಲ್ಲ ಒಂದೊಂದು ಮೂಟೆ ಹಾಕ್ತಿದ್ರು, ಈಗ ಅರ್ಧ ಮೂಟೆಗೆ ತಗೊಂಡ್ ನಿಲ್ಸಿದೀವಿ. ಈಗ ಹೆಚ್ಚುವಾಗಿ ದನ ಕರು ಆಡು ಇದ್ರಿಂದ ನಾವು ಸಾವಯವ ಗೊಬ್ಬರನ ಜಾಸ್ತಿ ಬಳಸ್ತಾ ಇದೀವಿ. ಅದರಿಂದ ಸರ್ ರಾಸಾಯನಿಕ ಗೊಬ್ಬರನ ಸಡನ್ ಆಗಿ ನಿಲ್ಸಿದ್ರೆ ಭೂಮಿ ಫಲವತ್ತತೆ ಬರಲ್ಲ, ಗಿಡಗಳು ಬರಲ್ಲ. ಯಾಕಂದ್ರೆ ಅಡ್ಜಸ್ಟ್ ಮಾಡ್ಬಿಟ್ಟು ಅವ್ರ ಅದನ್ನ, ಅದರಿಂದ ಅದನ್ನ ಕಡಿಮೆ ಮಾಡ್ಕೊಂಡು ಸಾವಯವ ಗೊಬ್ಬರನ ಜಾಸ್ತಿ ಮಾಡ್ತಾ ಹೋಗ್ಬೇಕು ಸರ್. ಅಡ್ಜಸ್ಟ್ ಮಾಡ್ಬಿಟ್ಟಿದಾರೆ ಅಂದ್ರೆ ಹಾಕಿ ಹಾಕಿ ಆತರ ಹಾಕಿ ಹಾಕಿ ಅದೇನಾಗ್ಬಿಡ್ತೈತೆ, ಹಾಕಿ ಹಾಕಿ ಅದನ್ನ ಇದ್ ಮಾಡ್ತೈತೆ. ಈಗ ಸಾವಯವ ಅಂದ್ರೆ ನಾವ್ ಏನೋ ಒಂದ್ 15 ದಿನದಲ್ಲಿ ಪೈರು ಬೇಗ ಬಂದ್ಬಿಡ್ತದೆ ಅಂತ ಇದ್ ಮಾಡ್ತೀವಿ. ಅದು ಒಂದ್ ತಿಂಗಳಾಯ್ತದೆ ಬರ್ತದೆ, ಒಂದ್ ತಿಂಗಳಾಯ್ತದೆ ಬರೋದು. ಈ ರೀತಿ ಭೂಮಿ ಇದ್ ಮಾಡ್ಬಿಟ್ಟಿದ್ದಾರೆ ಸರ್. ಎಲ್ಲ ಏನೆಲ್ಲ ಸಮಸ್ಯೆಗಳನ್ನ ನೀವು ಮೊದಲನೇ ಬೆಳೆನಲ್ಲಿ ಎದುರಿಸಿದ್ರಿ ಮುಸ್ಕಿನ ಜೋಳದ ಬೆಳೆಗೆ ಸಂಬಂಧಪಟ್ಟ? ಸರ್ ತುಂಬಾನೇ ಇದ್ ಮಾಡ್ದಂಗಾಯ್ತು. ಸೈನಿಕ ಹುಳದು ಬರಿ ಕಾಟ, ಸೈನಿಕ ಹುಳು ತುಂಬಾನೇ ಬಂದಿತ್ತು. ಅದು 2-3 trips ಔಷಧಿ ಹೊಡೆದಂಗೆ. ಅದರಿಂದ ಆಮೇಲೆ ಸ್ವಲ್ಪ ಮಳೆ ಜಾಸ್ತಿ ಆದ್ರೆ ಇಳುವರಿ ಕಡಿಮೆ ಆಯ್ತದೆ. ಅದನ್ನ ಇಳಿಜಾರು ಸಮವಾಗಿ ನಾವು ಬಿತ್ತನೆ ಮಾಡ್ಬೇಕು ಸರ್. ಅಡ್ಲಾಗಿ ಮಾಡಿದ್ರೆ ಮಳೆ ಸ್ವಲ್ಪ ಜಾಸ್ತಿ ಆಯ್ತು, ನೀರ್ ನಿಂತ್ಕೊಳ್ಳೋದು ಈ ತರ ಆಗ್ಬಿಡ್ತದೆ. ಸ್ವಲ್ಪ ಇಳಿಜಾರು ವಾಟರ್ ನಮ್ಗೆ ಯಾವ ಕಡೆ ನೀರು ಹರಿ ಇರ್ತದೆ ಆ ಕಡೆಗೆ ನಾವು ಬಿತ್ತನೆ ಮಾಡ್ಬೇಕು ಸರ್. ಮಾಡ್ಬೇಕಾದ್ರೆ ಇದೆಲ್ಲ ಕಲ್ತ್ರಿ ನೀವು? ಇದೆಲ್ಲ ನಾನು ನಮ್ಮ ಸಮಗ್ರ ಕೃಷಿ ಅಕ್ಕಪಕ್ಕದಲ್ಲಿ ಮಾಡೋದ್ರಿಂದ ನಾನು ನೋಡಿ ಕಲ್ತೆ ಸರ್. ಅಂದ್ರೆ ಕೆಲಸ ಬಿಟ್ಟು ಇಲ್ಲಿ ಅವರಿವರು ಕೃಷಿ ಮಾಡೋದನ್ನ ನೋಡಿ ನೀವು ನೋಡಿ ಹಾಕೋಣ ಅಂತ ಕೃಷಿ ಮಾಡ್ಬೇಕು ಅಂತ. ಮೊದಲನೇ ಸಲ ಮುಸ್ಕಿನ ಜೋಳ ಬೆಳಿತೀನಿ ಏನಂದ್ರೆ ನಿಮ್ ತಂದೆ ಅವ್ರಿಗೆ ನಮ್ಗೆ ಕೃಷಿ ವ್ಯವಸಾಯಕ್ಕೆ ಬಂದ್ಬಿಡ್ತು ಅಂದ್ರೆ ತುಂಬಾನೇ ಖುಷಿ ಅವ್ರಿಗೆ. ನಮ್ಮ ಮಕ್ಕಳನ್ನು ವ್ಯವಸಾಯಕ್ಕೆ ಬಂದ್ರಲ್ಲ ಅಂತ ಖುಷಿ. ಅಲ್ಲಿ ಇಲ್ಲಿ ಅವ್ರಿಗೆ ಹಣಕಾಸು ವ್ಯವಸ್ಥೆ ನಾವು ಮಾಡ್ತಿರ್ಲಿಲ್ವಲ್ಲ, ಅದರಿಂದ ಕೃಷಿಗೆ ಬಂದ್ಬಿಟ್ರೆ ಅವರು ಚಂದ ಅನ್ನೋ ಒಂದು ಖುಷಿ ಆಯ್ತು ಸರ್. ಅವ್ರಿಗೆ ಉತ್ತೇಜನ ಕೊಟ್ರು, ಉತ್ತೇಜನ ಕೊಟ್ರು ನೀವು ಕೃಷಿಲೇ ಮಾಡಿ ಅಂತ ತೊಂದ್ರೆ ಇಲ್ಲ. ಮೊದಲನೇ ವರ್ಷ ಎಷ್ಟು ಬಂತು ಅದ್ರ ಇಳುವರಿ? ಮೊದಲನೇ ವರ್ಷ 48 quintals ಬಂದಿದೆ ಸರ್. ಅಡ್ವಾಂಟ ಎಲ್ಲಿ ಮಾರಾಟ ಮಾಡಿದ್ರಿ? ನಾವು ಅಲ್ಲೇ ಗ್ರಾಹಕರು ಅಲ್ಲೇ ಬರ್ತಾರೆ, ನಮ್ಮ ಹತ್ರನೇ ಬರ್ತಾರೆ. ಇಷ್ಟಕ್ಕೆ ಅಂತ ಹೇಳಿ ವ್ಯಾಪಾರ ಮಾಡಿ ಅಲ್ಲೇ ಮಾರಾಟ ಮಾಡಿದ್ದೆ. ಅಜಯ್ ಕುಮಾರ್ ಈಗ ಎಷ್ಟು ವಯಸ್ಸು ನಿಮ್ಗೀಗ? ನನಗೆ ಇವಾಗ 27-28 ರನ್ನಿಂಗ್. 27 ವರ್ಷದ ಯುವಕ. ಇವಾಗ ಜಾಸ್ತಿ ಕಾಸು ನೋಡಿದ್ ಯಾವ ಬೆಳೆ? ನನ್ಗೆ ಮಾಮೂಲಿ ಜೋಳದ್ರಲ್ಲಿ ತುಂಬಾನೇ ಕಾಸು ಸರ್. ಜೋಳನೇ ಹೆಂಗೆ ಆದ್ರೂ ವರ್ಷದಲ್ಲಿ ನಾವು ಒಂದ್ 2 batches ಬೆಳಿಬೋದು ಸರ್. ವರ್ಷದಲ್ಲಿ 5 ತಿಂಗಳು 10 ತಿಂಗಳು 1-2 ತಿಂಗಳು ಗ್ಯಾಪ್ ಇರ್ತದೆ ಭೂಮಿಗೆ. ನಾವು ಸಾವಯವ ಗೊಬ್ಬರ ಬಳಸೋದ್ರಿಂದ ನಾವು ಸ್ವಲ್ಪ ಸಾವಯವ ಗೊಬ್ಬರ ಯಥೇಚ್ಛವಾಗಿ ಕೊಟ್ರೆ ಬೆಳೆ ತೆಗಿಬೋದು, ಎಚ್ಚೆತ್ತವಾಗಿ ಕೊಡ್ಬೇಕು. ಈಗ ಸಲ 4 lakh ನೋಡಿದ್ರೆ ಮುಂದೆ ಸರಿ 1 lakh ನೋಡಿಬೇಕು. ಈ ತರ ಭೂಮಿಗೆ ನಾವು ಸಾವಯವ ಗೊಬ್ಬರ ಬಳಸಿ ಬೆಳೆ ಮಾಡ್ತಾ ಇದೀವಿ ಸರ್. ಈಗ ನೀವೊಂದು ವಿಷಯ ಹೇಳಿದ್ರಿ, ಸೈನಿಕ ಹುಳು ಬಂದಿತ್ತು ಅಂತ, ಅದಕ್ಕೆ ಹೆಂಗೆ ನಿರ್ವಹಣೆ ಮಾಡಿದ್ರಿ? ಸೈನಿಕ ಹುಳಿಗೆ ನಮ್ ತಂದೆ ಹೇಳಿದ್ರು ಅದ್ ಮಾಡಿದ್ರು ಹೋಯ್ತದೆ, ಮಾಡಿದ್ರು ಹೋಯ್ತದೆ, ಟೈಮ್ ಬಂದಾಗ ಹೋಯ್ತದೆ ಅಂತ. ನಾವೇನ್ ಮಾಡೋದು, ಫಸ್ಟ್ ಅಡಿಗೆ ಎಣ್ಣೆ, ಬೇವಿನ ಸೊಪ್ಪು, ಹಸುವಿನ ಗಂಜಲ ಇದನ್ನ ಒಂದಪ್ಪ ಸಿಂಪಡಣೆ ಮಾಡುವ, ದುಡ್ಡು ಮೂರನ್ನು ಮಿಶ್ರಣ ಮಾಡುವ, ಮಿಶ್ರಣ ಮಾಡಿ ಒಂದ್ 15 ದಿನ ಇದ್ ಮಾಡ್ಬೇಕು ಸರ್. ಅಡಿಗೆ ಎಣ್ಣೆ ಇದ್ ಮಾತ್ರ ಕೊಳಿಸ್ಬೇಕು, ಅಡಿಗೆ ಎಣ್ಣೆ ಮಾತ್ರ ಡೈರೆಕ್ಟ್ ಹಾಕಂದ್ರೆ ಆಯ್ತದೆ. ಅಡಿಗೆ ಎಣ್ಣೆ ಯಾವ್ದಾದ್ರು ಡೈರೆಕ್ಟ್ ಹಾಕಂದ್ರೆ, ಸ್ಪ್ರೇ ಮಾಡೋದು, ಸ್ಪ್ರೇ ಮಾಡೋ ಟೈಮ್ ಹಾಕಂದ್ರೆ ಆಯ್ತದೆ. ಹಸುವಿನ ಗಂಜಲ ಮತ್ತೆ ಬೇವಿನ ಸೊಪ್ಪು ಇದನ್ನ ಅಳಮುಳ ಇದ್ರೆ ಇದ್ ಮಾಡ್ಬೋದು. ಇದೆರಡನ್ನ ಮಾತ್ರ ಒಂದ್ 15 ದಿನ ಕೊಳಿಸ್ಬೇಕು ಸರ್. ಹಸುವಿನ ಗಂಜಲ ಜೊತೆಗೆ ಬೇವಿನ ಸೊಪ್ಪನ್ನ ಕೊಳಿಸ್ಬೇಕು. ಅದಕ್ಕೆ ಎಣ್ಣು ಅಂದ್ರೆ ಇದು ಒಂಥರ ಖಾರ ಹೊಡಿತು, ಹಸುವಿನ ಗಂಜಲ ಖಾರ, ಇದು ಬೇವಿನ ಸೊಪ್ಪು ಕೈ. ಅಡಿಗೆ ಎಣ್ಣೆಲ್ಲ ಅಲ್ಲಿ ಕುಂತ್ಕೊಳ್ಳಕ್ಕೆ ಜಾರುತ್ತದೆ ಅಂತ ನಮ್ಗೆ ಮಾಹಿತಿ ಇದ್ ಮಾಡ್ಕೊಂಡು ಆತರ ಐಡಿಯಾ ಮಾಡಿರೋದು. ಅದರಿಂದ ನಮ್ಗೆ ರಾಸಾಯನಿಕ ಹುಳು ಆ ಟೈಮ್ಗೆ ಹೋಯ್ತದೆ ಅಂತ ಗೊತ್ತಿರ್ತದೆ. ಆ ಟೈಮ್ಗೆ ನಾವು ಒಂದು ಎಚ್ಚೆತ್ತವಾಗಿ ಯಾವ್ದಕ್ಕೆ ಔಷಧಿಗಿಂತ ಏನು ತರದೆ ಅಂತ ಇದು ಸ್ಪ್ರೇ ಮಾಡಿದ್ರೆ ನಮ್ಗೆ ಹೋಯ್ತದೆ ಸರ್. ಹೋಯ್ತು ಅದರಿಂದ ನಾವು ಯಾವ್ದಾಗಿ ಸ್ಪ್ರೇ ಮಾಡಲ್ಲ. ಈಗ ಪ್ರತಿ ವರ್ಷನೂ ಹಂಗೆ ಮಾಡ್ತಾ ಇದೀರಾ? ಪ್ರತಿ ವರ್ಷನೂ ಹಂಗೆ ಮಾಡ್ತಾ ಇದೀವಿ ಸರ್, ಪ್ರತಿ ವರ್ಷನೂ. ಹಾಗಾಗಿ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಹಾನಿ ಆಗ್ಲಿಲ್ಲ? ಅದು ಅಷ್ಟು ಹಾನಿ ಆಗ್ಲಿಲ್ಲ ಅಂದ್ರೆ ಸೈನಿಕಗಳು ತುಂಬಾನೇ ಬರ್ತದೆ, ಅದಕ್ಕೇನು ಇದ್ ಮಾಡಂಗಿಲ್ಲ. ಅದಕ್ಕೆ ಅವ್ರು ಈ ಔಷಧಿ ತಂದು ಹೊಡೀರಿ, ಆ ಔಷಧಿ ತಂದ್ರಿ, ರೋಗ ಹೊಡ್ರಿ, ಅದೇನು ಬಳಸಂಗಿಲ್ಲ. ನಮ್ಮ ಈ ತರ ಎಣ್ಣೆ, ಗಂಜಲ ಮತ್ತೆ ಬೇವಿನ ಸೊಪ್ಪು ಎಷ್ಟು ಖರ್ಚಾಗುತ್ತೆ ಒಂದ್ ಎಕರೆಗೆ? ಈ ತರ ಇದ್ರೆ ಸರ್, ಈಗ ನಮ್ ಜಮೀನಲ್ಲೇ ಬೇವಿನ ಸೊಪ್ಪು ಇರ್ತದೆ, ಹಸುಗಳು ಮನೇಲಿ ಇರ್ತದೆ. ಅದರಿಂದ ಏನಿಲ್ಲ, ಒಂದ್ ಡ್ರಮ್ ಹಾಕಿ ಎಣ್ಣೆ ಎಷ್ಟು ತರಬೇಕು? ಎಷ್ಟೇ ಏನಿಲ್ಲ ಸರ್, ಒಂದ್ 10 ml 20 ml ಹಾಕಂದ್ರೆ ಒಂದ್ ಕ್ಯಾನ್ ಗೆ ಸಾಕು. ಅಷ್ಟೇ, 1 liter ತಂದ್ರೆ ಒಂದ್ 25 cans ಆಗುತ್ತೆ. ಅದನ್ನ ಯಾವ ಹಂತದಲ್ಲಿ ಹೊಡಿಬೇಕು? ಯಾವ ಅಂತ ಒಂದ್ ಸ್ವಲ್ಪ ಗಿಡನ ಸಣ್ಣ ಪೈರಲ್ಲಿ ಹೊಡಿಲ್ಬಾರ್ದು, ಗಂಜಲ ಖಾರ ಇರೋದ್ರಿಂದ ಸುಳಿ ಸುಟ್ಟಾಗ್ತದೆ. ಅದರಿಂದ ಸ್ವಲ್ಪ ಗಿಡ ಇನ್ನೇನೋ ಇನ್ನು ಕುಂಟೆ ಹೊಡೆಯ ಟೈಮ್ ಬಂದಿರ್ತದೆ ಅಂದ್ರೆ ಒಂದ್ 25 days ಒಂದ್ ತಿಂಗಳೊಳಗಡೆ ಸ್ಪ್ರೇ ಮಾಡ್ಬೋದು. ಒಂದ್ಸಲ ಸ್ಪ್ರೇ ಮಾಡ್ತೀವಿ, ಸ್ಪ್ರೇ ಮಾಡ್ಬೋದು. ಅಷ್ಟ್ ಮಾಡಿದ್ರೆ ಸಾಕು? ಅಷ್ಟ್ ಮಾಡಿದ್ರೆ ಸಾಕು, ಮತ್ತೆ ಇನ್ನೊಂದ್ ಟ್ರಿಪ್ ಬರ್ತದೆ ಅದು. ಒಂದೂವರೆ ತಿಂಗಳು ಎರಡು ತಿಂಗಳು ಹತ್ತಿರದಲ್ಲಿ ಮತ್ತೆ ಸನಿ ಕೂಡ ಕಟ ಕೊಡ್ತದೆ. ಅವಾಗ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೊಡೆದ್ರೆ ನಡೀತದೆ, ಸ್ವಲ್ಪ ಒಂದ್ ಜಗ ಕಳೆದ ಬದಲು ಎರಡು ಜಗ ಹೊಡೆದ್ರೆ ನಡೀತದೆ ಸರ್. ಒಟ್ಟಿನಲ್ಲಿ ಎರಡು ಸಲ ಸಿಂಪರಣೆ ಮಾಡಿ, ಸಡನ್ ಸಿಂಪರಣೆ ಜೊಳಕ್ಕೆ ಔಷಧಿ ಸಿಂಪರಣೆ ಮಾಡಬೇಕು ಸರ್. ಯಾವ ಹಂತಗಳಲ್ಲಿ ತುಂಬಾ ನಾಜೂಕಾಗಿ ನೋಡ್ಕೋಬೇಕು ನಾವು ಅದನ್ನ ಸುರಂಗ್ ಬರೋ ಟೈಮಲ್ಲಿ ಮತ್ತೆ ಮಾತುಕಡೆ ಟೈಮಲ್ಲಿ ಅದಕ್ಕೆ ನೀರು ಎಚ್ಚೆತ್ತವಾಗಬೇಕು, ನೀರಾವರಿ ಇದ್ರೆ ಎಚ್ಚೆತ್ತವಾಗಬೇಕು, ಇಲ್ಲಾಂದ್ರೆ ಬೆಳೆ ಇಳುವರಿ ಕಡಿಮೆ ಆಗುತ್ತೆ. ಸುರಂಗ್ ಬರಬೇಕಾದ್ರೆ ಮಾತು ಬರ್ಬೇಕಾದ್ರೆ ನೀರನ್ನ ನೀರಂಶನ ಕಡಿಮೆ ಮಾಡಬಾರ್ದು, ಅದನ್ನ ಬಾಡಕ್ಕೆ ನೋಡ್ಕೊಂಡ್ಬಿಡ್ಬಾರ್ದು ಸರ್. ಆತರ ಇದ್ ಮಾಡಿ ಒಂದ್ ಗಿಡದಲ್ಲಿ ಎಷ್ಟು ಮತ ಸಿಗ್ತಾ ಇತ್ತು? ಒಂದೊಂದ್ ತಳಿ ವೆರೈಟಿ ಸರ್, ಅದು ವೆರೈಟಿ ಮೇಲೆ ಹೋಗುತ್ತೆ. ಈಗ ಪೈನರ್ ತಳಿಯಲ್ಲಿ ಒಂದೇ ಬಿಡ್ತದೆ, ಇನ್ನೊಂದ್ ತಳಿಯಲ್ಲಿ ಎರಡ್ ಬಿಡ್ತದೆ. ಅದ್ ಎರಡ್ ಬಿಟ್ಟಾಗ ಆ ತಳಿ ಏನ್ ಮಾಡ್ತದೆ, ಸ್ವಲ್ಪ ಅಲ್ಲಿಗೆ ಅಲ್ಲಿಗೆ ಅಡ್ಜಸ್ಟ್, ಒಂದಾದ್ರೆ ದಪ್ಪ ಬರ್ತದೆ. ಈ ತರ ಆ ತಳಿ ತಳಿ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅದು ಎರಡು ಒಟ್ಟಿನಲ್ಲಿ ಒಂದೇ ಸಮ ಒಂದೇ ಸರ್ಮ ಒಂದೆರಡು ಕ್ವಿಂಟಲ್ ಕಡಿಮೆ ಆಗ್ಬೋದು, ಇಲ್ಲ ಒಂದೆರಡು ಕ್ವಿಂಟಲ್ ಜಾಸ್ತಿ ಆಗ್ಬೋದು ಇಳುವರಿಲಿ. ಮತ್ತೆ ಎಲ್ಲಕ್ಕೂ ಸೈನಿಕಗಳು ಕಟ ಇರುತ್ತೆ, ಎಲ್ಲಾ ತಳಿಗೂ ಇರುತ್ತದೆ ಸರ್. ಹಾಗಾಗಿ ಇದನ್ನೇ ನೀವು ಮಾಡ್ತಾ ಇದೀರಿ, ವ್ಯವಸಾಯ ಕಲ್ತ್ಕೊಂಡ್ರಿ. ಆಮೇಲೆ ನೀವು ಮಾತಿನ ಮಧ್ಯ ಹೇಳ್ತಾ ಹೋದ್ರಿ ಯಥೇಚ್ಛವಾಗಿ ಈಗ ಸಾವಯವ ಗೊಬ್ಬರ ಕೊಡಬೇಕು. ಈಗ ನೀವು ಒಂದ್ ನಾಲ್ಕು ಹಸು ಸಾಕಿದೀರಿ? ನಾಲ್ಕು ಹಸು ಸಾಕಿದೀವಿ ಸರ್. ಈಗ ನಾವು ಜಮೀನಿಗೆ ಸಾವಯವ ಗೊಬ್ಬರ ಹಾಕಲ್ಲ ಅನ್ನೋರು ತಗೊಂಡೋಗ್ತೀವಿ ನಾವು, ನಾವು ಪರ್ಚೇಸ್ ಮಾಡ್ತೀವಿ ಅದನ್ನ. ಅದನ್ನ ಹೆಂಗ್ ವರ್ಷದಲ್ಲೂ ಒಂದಪ್ಪ ಸಾವಯವ ಗೊಬ್ಬರನ ಫುಲ್ಲು ಮಿಕ್ಸ್ ಮಾಡೋದು, ತನ್ನೇ ಎಚ್ಚೆತ್ತವಾಗಿ ಮಿಕ್ಸ್ ಮಾಡ್ಬೇಕು ಸರ್ ಭೂಮಿಗೆ. ಅವಾಗ ಮಾಡಿ ವ್ಯವಸಾಯ ಮಾಡಿದಾಗ ನಾವು ಹೆಚ್ಚಿನ ಇಳುವರಿ ಕಾಣ್ಬೋದು ಅಂತ ಹೇಳ್ತೀನಿ. ಈಗ ಒಂದ್ ಬೆಳೆ ಆದ್ಮೇಲೆ ನೀವ್ ಹೇಳಿದ್ರಿ ರಾಗಿ ಅಥವಾ ಹುರುಳಿ ಅಲಸಂದೆ ಈ ತರದೆಲ್ಲ ಹಾಕ್ತೀನಿ ಅಂತ, ಅದನ್ನು ಎಲ್ಲ ಮಣ್ಣಿಗೆ ಸೇರಿಸಿ ಮಾಡ್ತೀರಾ ಸರ್? ಇವಾಗ ಹೆಂಗಾಯ್ತು ಅಂದ್ರೆ ಉಳ್ಳಿ, ಇವಾಗ ಉಳ್ಳಿ ಐತೆ ಒಂದ್ ಎರಡ್ ಮೂರ್ ಎಕರೆ ಉಳ್ಳಿ ಐತೆ, ಮಳೆ ಎಚ್ಚೆತ್ತವಾಗಿ ಆಗ್ತೈತೆ, ಅದೇನ್ ನಮ್ಗೆ ಲಾಸ್ ಮಾಡಲ್ಲ. ಒಂದ್ ಟ್ರಿಪ್ ಏನ್ ಸಾವಯವ ಗೊಬ್ಬರ ಆಗ್ತಾ ಇದ ಅಷ್ಟು ನಮ್ಗೆ ಅದನ್ನ ಇವ ಮತ್ತೆ ಬೆಳೆದ್ಬಿಡ್ತದೆ, ಅದು ಇಳುವರಿ ಬರಲ್ಲ. ಅದೇನ್ ಮಾಡ್ತೀವಿ, ಸೊಪ್ಪು ಕಟ್ಗೆ ಬೆಳೀತಾ ಐತೆ, ಅದು ಭೂಮಿಗೆ ನಾವು ರೊಟೇಟ್ ಹೊಡೆದೇ ಅಲ್ಲೇ ಸಾವಯವ ಗೊಬ್ಬರ ರೀತಿ ಮಾಡ್ತೀವಿ ಸರ್. ಅದನ್ನ ಮುಖ್ಯವಾಗಿ ಗೊಬ್ಬರ ಬೇಕು ಅಂತ ಗೊಬ್ಬರ ಮುಖ್ಯವಾಗಿ ಏನೇ ಮಾಡಿದ್ರು ಒಂದ್ ಬೆಳೆ ಆದ್ಮೇಲೆ ಸ್ವಲ್ಪ ಗೊಬ್ಬರ ಬೇಕಲೇಬೇಕು, ಹಸರೆಲೆ ಗೊಬ್ಬರ ಹಾಕ್ಬೇಕು ಅಂತ ಸರ್. ಅದರಿಂದ ಉಳ್ಳಿ ಆಗ್ಲಿ ತಣ್ಣೆ ಆಗ್ಲಿ ಯಾವ್ದೇ ರೀತಿ ಆದ್ರ ಹಬ್ಬ ಅಂತ ಐಟಮ್ ಮಾಮೂಲಿ ಇದ್ರಲ್ಲೂ ಮಾಡಬಹುದು, ತೋಟಗಾರಿಕೆಲ್ಲೂ ಮಾಡಬಹುದು. ಕುಂಬಳ ಸೊಪ್ಪು ಇದೆ ಹಬ್ಬ ಅಂತ ಐಟಮ್ ಮಾಮೂಲಿ ಎಂ ಸಿ ಅಂತ ಒಂದ್ ಬರುತ್ತೆ, ಆತರ ಎಲ್ಲ ಅದು ಕಾಸಾಗಿಲ್ಲ ಅಂದ್ರೆ ಗೊಬ್ಬರ ಆಯ್ತದೆ ಸರ್. ಆತರ ಅನುಸರಣೆ ಮಾಡ್ಕೋಗ್ತೀವಿ. ಆದ್ರೆ ಎರಡು ಆಗ್ಬೋದು, ಕಾಸು ಕಾಸು ಆಗ್ಬೋದು ಗೊಬ್ಬರನು ಆಗ್ಬೋದು, ಎರಡು ಆಯ್ತದೆ ಆತರ ಸರ್. ಇನ್ನು ಅಜಯ್ ಕುಮಾರ್, ಈ ತರಕಾರಿ ಬೆಳೆ ಎಲ್ಲ ಬೆಳೆದೆ ಅಂತ ಹೇಳಿದ್ರಿ, ಏನೆಲ್ಲ ತರಕಾರಿಗಳನ್ನ ಬೆಳೆದ್ರಿ, ಅದ್ರಲ್ಲಿ ಏನ್ ನಿಮ್ ಅನುಭವ ಸರ್? ಟೊಮೊಟೊ, ಈ ಕೋಸು, ಈ ತರ ಬೆಂಡೆ, ಜೊತೆಗೆ ಈ ನಮ್ಮ ದೊಡ್ಡ ಜೋಳ ಬೆಳೆಯೋಣ ಜೊತೆಗೆ ಆ ಟೈಮಲ್ಲಿ ನಮ್ಗೆ ಕೆಲಸ ಇರಲ್ಲ, ಯಾವ್ದೋ ಒಂದ್ ಹತ್ತು ಮೂಟೆ ಬೆಂಡೆಕಾಯಿ ಬಂದ್ರೆ ಕಾಸು ಆಯ್ತದೆ. ಈ ರೀತಿ ನಾವು ಒಂದೆರಡು ಎಕರೆ ಮೂರ್ ಎಕರೆಯಲ್ಲಿ ಸದಾ ತರಕಾರಿನ ಮಾಡ್ಕೋಗ್ತಾ ಇದೀವಿ ಸರ್. ಅದೆಲ್ಲ ಈ ಗುತ್ತಿಗೆ ಜಮೀನಲ್ಲೇ ಮಾಡೋದು? ಹಾ, ಗುತ್ತಿಗೆ ಜಮೀನಲ್ಲೇ ಮಾಡೋದು. ನಮ್ ಸ್ವಂತ ಜಮೀನ್ಗೆ ಕಬ್ಬು ಇದು ಬಾಳೆ ಈ ತರ ಇದೆ. ಕಬ್ಬು ಯಾವ್ದು ತಳಿ? 517 ಸರ್. ಎಷ್ಟು ಬಂದಿತ್ತು ಇಳುವರಿ? ಇಳುವರಿ ನಮ್ಗೆ ಸ್ಟಾರ್ಟಿಂಗ್ ಒಂದ 65 70 ಟನ್ ಬಂದಿರುತ್ತೆ. ಈಗ ತೆನೆ ಕಬ್ಬು ಅಲ್ಲ ಅದು, ಇಳುವರಿ ಬಂದಿದ್ದು ಕುಳೆ ಕುಳೆ ಕಬ್ಬು ಸರ್. ಮೂರನೇ ಕುಳೆ ಹೊಡೆದ್ ಇವಾಗ ಇದೆಲ್ಲ ರೆಡಿ ಮಾಡಿ ಮುಡಿದೀವಿ ಸರ್. ಮತ್ತೆ ಬಾಳೆ ಯಾವ್ದಾರು ಎಲ್ಲಕ್ಕಿ ಹಾಕವ ಅಂತ. ಬಾಳೆನ ಮುಂಚೆ ಇತ್ತಾ ಅಥವಾ ನೀವು ಶುರು ಮಾಡಿದ್ದ? ಇಲ್ಲ ಸರ್, ಬಾಳೆ ಇವಾಗ ನಾವು ಶುರು ಮಾಡಿದ್ದು. ನಮ್ ತಂದೆಯವರು ನಮ್ಗೆ ಈ ತರ ದೊಡ್ಡದಿದ್ದು ಯಾವ್ದು ಇದ್ ಮಾಡಿರ್ಲಿಲ್ಲ. ಹತ್ತಿ ಬೆಳೀತಾ ಇದ್ರು, ಈ ಉಳ್ಳಿ ರಾಗಿ ತಣ್ಣಿ ತೊಗರಿ ಈ ತರ ಐಟಮ್ ಬೆಳೀತಾ ಇದ್ರು ಸರ್. ನಾವು ಈಗ ನಮ್ಮಣ್ಣ ನಾವು ಇಬ್ರು ಬಂದ ತೋಳಿಂದ ನಾವು ಜೋಳ ಕಬ್ಬು ಬಾಳೆ ಈ ತರ ತೋಟಗಾರಿಕೆ ಇದನ್ನ ಸಮಗ್ರ ಕೃಷಿ ಮಾಡಕ್ಕೆ ಶುರು ಮಾಡಿದೀವಿ. ಬಾಳೆ ಯಾವ್ದು ಬೆಳೆದಿದ್ ನೀವು? ಏಲಕ್ಕಿ ಸರ್, ಏಲಕ್ಕಿ. ಒಂದ್ ಗೊನೆ 14 kg 14 kg ಲೆವೆಲ್ ಇತ್ತು ಸರ್, 14-16 kg. ಎಷ್ಟು ಗಿಡಗಳಿದೆ ಬಾಳೆ ಗಿಡಗಳು? 1200 ಗಿಡ ಇತ್ತು. 1200 ಗಿಡ ಅಂದ್ರೆ ರೈಟ್ ಇರ್ಲಿಲ್ಲ ಅವಾಗ, 11 rupees 8 rupees ಈ ತರ ಇದಾಗಿ ಸ್ವಲ್ಪ ಲಾಸ್ ಆಯ್ತು ಸರ್. ಅದೊಂದ್ರಲ್ಲಿ ಅಂದ್ರೆ ಅದನ್ನೇ ಅದಕ್ಕೆ ಅದಕ್ಕೆ ಕಬ್ಬಿಗೆ ಬಾಳೆ ಇದ್ ಮಾಡಿದ್ವಲ್ಲ, ಅದನ್ನೆಲ್ಲ ಕತ್ತರಿಸಿ ಒಳಗಡೆ ಹಾಕಿ ಸಾವಯವ ಮಾಡ್ದಂಗಾಯ್ತು. ನಮ್ಗೆ ಗೊಬ್ಬರ ಸಿಕ್ತು ಅದ್ರಲ್ಲಿ, ದುಡ್ಡು ಬತ್ತು ಅಂತ ಹೇಳಿ ಇಷ್ಟಪಡೋದ್ರಿಲ್ಲ, ಗೊಬ್ಬರ ಸಿಕ್ತು ನಮ್ಗೆ ಭೂಮಿಗೆ. ಒಂದ್ ವರ್ಷಕ್ಕಾಗಷ್ಟು ಗೊಬ್ಬರ ಸಿಕ್ತು, ಎಲ್ಲ ಒಳಗಡೆ ಸೇರಿಸಿದ್ವಿ ಸರ್. ಮುಂದಿನ ಬೆಳೆ ಚೆನ್ನಾಗಿ, ಮುಂದಿನ ಬೆಳೆ ಕಬ್ಬು ಚೆನ್ನಾಗಿ ಬತ್ತು. ಇನ್ನು ಈ ಲೆಕ್ಕಾಚಾರ ಇಡಬೇಕಾಗತ್ತೆ ಅಜಯ್ ಕುಮಾರ್, ಲಾಭನೋ ನಷ್ಟನೋ ವರ್ಷದಲ್ಲಿ ಒಂದಲ್ಲ ಒಂದು ಬೆಳೆಯಲ್ಲಿ ದುಡ್ಡು ಬರ್ತಾ ಇರಬೇಕು, ನೀವು ಅದಕ್ಕೆ ಯಾವ ತರ ಯೋಜನೆ ಮಾಡ್ಕೋತೀರಿ ಸರ್? ಇವಾಗ ನಾವು ಒಂದ್ 5 acres ಜೋಳ, ನಮ್ಮ ಮನೆ ಹತ್ರ ನಮ್ಮ ಮನೆ ಜಮೀನಿಗೆ ನಮ್ಮ ಸ್ವಂತ ಜಮೀನಿಗೆ ಕಬ್ಬು, ಅವಕ್ಕೆಲ್ಲ ಮಾಮೂಲಿ ಇದು ಮಾಡಕ್ಕೆ ಉಳ್ಮೆ ಆಳು ಮುಳು ಮಾಡಕ್ಕೆ ನಮ್ಗೆ ಹಸುಗಳು ಹೈನುಗಾರಿಕೆ ಮಾಡ್ತಾ ಇದೀವಿ, ಕೋಳಿ ಸಾಕಾಣಿಕೆ ಮಾಡ್ತೇವೆ. ಇದರಿಂದ ನಾವು ಹಾಲು ಕರೆಯೋದ್ರಿಂದ ಹಾಲಿದ್ರಿಂದ ಏರು ಉಳ್ಮೆ ಮಾಡಕ್ಕೆ ಆಳು ಇವಕ್ಕೆಲ್ಲ ಸ್ವಲ್ಪ ಬಂಡವಾಳ ಬರುತ್ತೆ ಸರ್. ಮಾಮೂಲಿ ಅದರಿಂದ ನಮ್ಗೆ ಇದ್ ಮಾಮೂಲಿ ಏನ್ ಮಾಡ್ತೀವಿ ಅದಕ್ಕೆಲ್ಲ ನಮ್ಮ ಸ್ವಂತ ಇದರಿಂದ ಮಾಡ್ತೀವಿ, ಹೈನುಗಾರಿಕೆ ಆಗಲಿ ಕೋಳಿ ಸಾಕಾಣಿಕೆ ಆಗಲಿ, ಇದರಿಂದ ಸ್ವಲ್ಪ ಕಾಸು ಬರುತ್ತಲ್ಲ ಅದರಿಂದ ನಾವು ಮಾಡ್ತೀವಿ ಸರ್. ಇದು ಮಾಮೂಲಿ ಆದಾಯ ರೀತಿ ಉಳಿತದೆ. ಕುರಿ ಮೇಕೆ? ಕುರಿ ಮೇಕೆ ಇದೆ ಸರ್, ಮೇಕೆ ಇದೆ. ಎಷ್ಟಿದೆ ಮೇಕೆ? ಮೇಕೆ ಒಂದು ಐದಾರು ಇದೆ ಸರ್. ಅದನ್ನು ಸಾಕಿ ಸಾಕಿ ಮಾರ್ತೀವಿ. ಅದನ್ನ ಸಾಕಿ ಸಾಕಿ ಮಾರ್ತೀವಿ, ಮತ್ತೆ ಇಲ್ಲಾಂದ್ರೆ ಹಬ್ಬ ಅದಕ್ಕೆ ನಾವು ಕೊಂಡೋಗ್ಬೇಕಲ್ಲ, ನಾವೇನೆ ಇದೆ ಮಾಡ್ತೀವಿ ಸರ್. ಕೋಳಿ ಅದರಲ್ಲೂ ನೀವು ಫೈಟರ್ ಕೋಳಿಗಳನ್ನೆಲ್ಲ ಸಾಕಣೆ ಮಾಡ್ತೀರಾ ಅಂತ ಹೇಳಿದ್ರು. ಹಾ ಸರ್ ಹೇಳಿ, ಅದೆಲ್ಲ ಎಲ್ಲಿ ಕಲ್ತ್ರಿ ಫೈಟರ್ ಕೋಳಿನ? ಅಂದ್ರೆ ಈಗ ನಮ್ಮ ಮನೆ ಪಕ್ಕದಲ್ಲೇ ನಮ್ಮ ಇವ್ರದ್ದು ನಮ್ ದೊಡ್ಡಪ್ಪ ಅವರೆಲ್ಲ ಇದ್ ಮಾಡಿದಾರೆ. ಆ ಫೈಟರ್ ಕೋಳಿಯಿಂದ ಏನ್ ಲಾಭ ಅಂತ ನಾವು ಸುಮ್ನೆ, ಈ ಮಾಮೂಲಿ ನಾಟಿ ಕೋಳಿ ಫಸ್ಟ್ ಎಲ್ಲ ಇರ್ತಿತ್ತು, ಈ ಫೈಟರ್ ಕೋಳಿಯಿಂದ ಏನಿರ್ಬೋದು ಏನಿರ್ಬೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಜನ ಆ ಫೈಟರ್ ಕೋಳಿ ನೋಡಕ್ಕೆ ಬರ ತಗೊಳಕೇನೆ ಆಕರ್ಷಣೆ ಜಾಸ್ತಿ ಆಗೋಯ್ತು. ಅದು ಫೈಟರ್ ಕೋಳಿ ತಗೊಳಕ್ಕೆ ಅದೇನೋ ಒಂಥರ ಚೆನ್ನಾಗಿರ್ತದೆ, ನವಿಲ್ ಕಂಡಂಗಿರ್ತದೆ, ಅದು ಆಕರ್ಷಣೆ ಮನೆ ಹತ್ರ ಇರ್ತದೆ ಏನೋ ಒಂಥರ ಚಂದ. ಆಮೇಲೆ ಎಚ್ಚೆತ್ತವಾಗಿ ಜನ ಬಂದ್ರು ಒಂದು ಇದ್ ಮಾಡ್ಕಂದ್ರೆ ಏನೋ ಒಂದ್ ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಫೈಟರ್ ಕೋಳಿನ ಸಾಕಿದೀವಿ. ಒಂದು 20-25 ಇದೆ. ಇವಾಗ ಜನಗಳು ಕಾಸಿಗೆ ಅಂತ ಕೇಳ್ತಾರೆ, ನಾವು ಕೊಡಲ್ಲ ಸರ್. ನಮ್ ಮನೆ ಇದು ಖುಷಿ ಮನೋರಂಜನೆಗೆ, ಒಂಥರ ಏನೋ ಒಂದ್ ಗಳಿಗೆ ಬಂದು ಅದಕ್ಕೆ ಮೇವು ಹಾಕಿದ್ರೆ ಒಂಥರ ಖುಷಿ, ಎಲ್ಲ ಬಂದ್ಬಿಡ್ತದೆ. ಏನ್ ಮೇವು ಹಾಕ್ತೀರಿ? ಓಕೆ, ಜೋಳ ರಾಗಿ ಭತ್ತ ಈ ತರ. ಇದಕ್ಕೆಲ್ಲ ಮಾರುಕಟ್ಟೆ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡ್ರಿ? ಜೋಳ ಈಗ ನೀವು ನಿಮ್ಮ ಪ್ರದೇಶದಲ್ಲಿ ಬೆಳಿತೀರಿ, ಜೊತೆಗೆ ಗುತ್ತಿಗೆ ತಗೊಂಡ್ ಬೆಳಿತೀರಿ, ಅದಕ್ಕೆಲ್ಲ ಮಾರುಕಟ್ಟೆ ವ್ಯವಸ್ಥೆ? ಮಾರುಕಟ್ಟೆ ಹಂಗೆ ಅಂದ್ರೆ ಇವಾಗ ದಳ್ಳಾಳಿಗಳು ಬರ್ತಾರೆ, ನಮ್ಮ ಹತ್ರನೇ ದಳ್ಳಾಳಿಗಳು ಬರ್ತಾರೆ. ನಮ್ಗೆ ಈಗ ಮೈಸೂರು ಎಪಿಎಂಸಿ ರೇಟು ಹೇಳ್ತಾ ಇರ್ತಾರೆ, ನಮ್ಗೆ ಎಪಿಎಂಸಿ ರೇಟ್ ಇಷ್ಟ ಇದೆ ಅಂತ ಗೊತ್ತಾಗ್ತಾ ಇರುತ್ತೆ. ನಾವ್ ಅಲ್ಲಿಂದ ತಂದು ಬಾಡಿಗೆ ಆಳು ಮುಳೆ ಎಲ್ಲ ಕಳ್ದಿ ಆ ರೇಟ್ಗೆ ಅಲ್ಲಿ ಬಂದ್ರೆ ನಾವು ಅಲ್ಲೇ ಎಲ್ಲ ಇದ್ ಮಾಡ್ಬಿಡ್ತೀವಿ ಸರ್. ಒಳ್ಳೆ ರೇಟ್ ಸಿಗ್ತಾ? ಒಳ್ಳೆ ರೇಟ್ ಸಿಕ್ತು ಸರ್. ಈ ವರ್ಷದ ಬೆಳೆಗೆ ಇವಾಗ ಮೊನ್ನೆ ಇದ್ ಮಾಡಿದ್ದು 1,500 ಸಿಕ್ಕಿದೆ. ಅಲ್ಲೇ ಖರ್ಚೆಲ್ಲ ಕಳ್ದಿ, ಅವ್ರದ್ದು ಮಿಷಿನ್ ಸೆಲ್ಲಿಂಗ್ ಎಲ್ಲ ಕಳ್ದಿ, ನಮ್ ಕುಂಟಲ್ಗೆ 1,500 ಸಿಕ್ಕಿದೆ. ಕಟಾವ್ಗೆ ಎಲ್ಲ 5 ಎಕರೆಗೆ 150 ಕುಂಟಲ್ ಬೆಳೆದಿದೆ ಸರ್. ಈಗ ಕಟಾವ್ಗೆಲ್ಲ ಯಂತ್ರಗಳು ತಂದ್ಬಿಡ್ತೀರಾ? ಇಲ್ಲ ಸರ್, ಇಲ್ಲ, ಎಲ್ಲ ಮಾಮೂಲಿ ನಾವೇ ಮಾಡೋದು. ಕಟಾವ್ಗೆಲ್ಲ ಯಂತ್ರ, ಜೋಳನ ಯಂತ್ರ ಬಂದೈತೆ, ಅದು ಕೆಳಗಡೆ ಬಿದ್ದಿರೋದೆಲ್ಲ ನಮ್ಗೆ ಸಿಗಲ್ಲ, ಅದರಿಂದ ನಾವು ಆಳುಗಳೇ ಮಾಡ್ತೀವಿ ಸರ್. ಅದು ಉಳಿದಿದ್ದು ತ್ಯಾಜ್ಯಗಳು ಅದು ಮೇವಾಗುತ್ತೋ ಅಥವಾ ಅದನ್ನು ಮಾರ್ತೀರಾ? ಇಲ್ಲ ಸರ್, ಕೆಲವೊಂದು ನಾವು ಜಾಸ್ತಿ 5-6 ಎಕರೆ ಬೆಳೆದ್ರಿಂದ ಮೇಲ್ಗಡೆ ತುದಿ ಎಲ್ಲ ಹೊಡ್ಕೋತಾ ಇರ್ತೀವಿ, ಆಗಾಗ ಶೂಗಳು ಹೊಡ್ಕೋತಾ ಇರ್ತೀವಿ, ಇನ್ ಕೆಳಗೆ ಗಡ್ಡೆ ಕಡ್ಡಿ ಅದನ್ನ ಭೂಮಿಗೆ ಸೇರಿಸ್ತೀವಿ ಸರ್. ರೋಟರಿ ಹೊಡೆದು ಭೂಮಿಗೆ ಸೇರಿಸ್ತೀವಿ. ಜೋಳದ ಕಡ್ಡಿ ಎಲ್ಲ ನಿಮ್ಮನೆ ಹಸುಗೆ ಆಗುತ್ತೆ? ಮೇಲ್ಗಡೆ ಸುಳಿ ಎಲ್ಲ ಅದು ಒಂದ್ 3.5 ತಿಂಗಳಿಗೆ ನಮ್ಗೆ ಮೇಲ್ಗಡೆ ತುದಿ ಸಿಗುತ್ತೆ. 30 ಮೇಲ್ಗಡೆ ಕಟ್ ಮಾಡಬಹುದು, ಏನ್ ತೊಂದ್ರೆ ಇಲ್ಲ. ಅವಾಗ ಒಣಗ ಟೈಮ್ ಬಂದಿರ್ತದೆ, ಹಸುಗಳಿಗೆ ಯೂಸ್ ಆಗುತ್ತಾ ಹೋಗುತ್ತೆ ಸರ್. ಉಳಿದಿದೆಲ್ಲ ತ್ಯಾಜ್ಯವಾಗಿ ತ್ಯಾಜ್ಯವಾಗಿ ಮಣ್ಣಿಗೆ ಹೋಗುತ್ತೆ ಸರ್. ಅಂದ್ರೆ ನಿಮ್ಮ ಭೂಮಿಯಿಂದ ಹೊರಗಡೆ ಏನು ತಗೊಳ್ಳ ಹೋಗಲ್ಲ ನೀವು? ಏನು ತಗೋಲ್ಲ ಸರ್, ಅದಕ್ಕೆ ಬೆಂಕಿನೂ ಹಾಕಲ್ಲ ಅದಕ್ಕೆ. ಅದ್ ಇನ್ನೊಂದು ಈಗ 15-20 ದಿನ ಮಳೆ ಹಿಡ್ಕಂದ್ರೆ ಅಲ್ಲೇ ಗೆದ್ಲತ್ತೆ, ಅಲ್ಲೇ ಕೊಳಿತದೆ. ಬೆಂಕಿನೂ ಹಾಕ್ಬಾರ್ದು ಮತ್ತೆ, ಅದಕ್ಕೆ ಬೆಂಕಿನೂ ಹಾಕ್ಬಾರ್ದು ಸರ್. ಜಮೀನಲ್ಲಿ ಬೆಂಕಿ ಯಾವ್ದೇ ಕಾರಣಕ್ಕೂ ಬೆಂಕಿ ಹಾಕ್ಬಿಡಿ. ರೈತರಿಗೆ ಅದು ಹೇಳೋದು ಒಂದೇ, ಬೆಂಕಿ ಹಾಕಿದ್ರೆ ನಮ್ದು ಏನ್ ಎರಹುಳಿರ್ತದೆ ಅದಕ್ಕೆ ಅಪಾಯ ಬರುತ್ತೆ ಅಂತ. ಸೈನಿಕ ಹುಳು ನೀವ್ ಹೇಳಿದಾಗೆ ಈ ಬೆಳೆಯನ್ನ ಬಹಳವಾಗಿ ಬಾಧಿಸುತ್ತೆ, ಅದರಲ್ಲೂ ಹವಾಮಾನದಲ್ಲಿ ಏನಾದ್ರೂ ವ್ಯತ್ಯಾಸಗಳಾದ್ರೆ ಕಂಡಾಗ ಮತ್ತೆ ಈ ಮೋಡದ ವಾತಾವರಣದಲ್ಲಿ ತುಂಬಾನೇ ಹಾಳು ಮಾಡ್ತದೆ. ಒಂದೇ ಸಲ ಬಂದ್ರೆ ಆರ್ಥಿಕವಾಗಿ ನಷ್ಟ ಉಂಟು ಮಾಡುವಂತ ಒಂದು ಪೀಡೆ ಅದು ಅಲ್ವಾ? ಅಂದ್ರೆ ನಿಮ್ಮ ಅನುಭವದಲ್ಲಿ ಈ ರೀತಿಯ ಒಂದು ಸಿಂಪರಣೆ, ಎರಡು ಸಿಂಪರಣೆಯಿಂದ ಬರೋದು ಮೂಳನಂತೂ ಮಾಮೂಲಿ ಈಗ ಮೋಡ ಟೈಮಲ್ಲಿ ಸ್ವಲ್ಪ ಕಂಟ್ರೋಲ್ ಆಗಲ್ಲ, ಅದು ಆ ಟೈಮ್ಗೆ ಸ್ವಲ್ಪ ಇನ್ನೊಂದ್ ಟ್ರಿಪ್ ಕೇಳಿದ್ರು ಕೇಳ್ಬೋದು ಸರ್. ಅದನ್ನ ನಾವು 2 ಟ್ರಿಪ್ ಸಿಂಪರಣೆ ಮಾಡ್ತೀವಿ. ಅದರಿಂದ ಈ ಮೋಡ ಆಳು ಮುಳು ಜಾಸ್ತಿ ಆಯ್ತು ಅಂದ್ರೆ, ಈ ಸೈಕ್ಲೋನ್ ಆಳು ಮುಳು ಜಾಸ್ತಿ ಆಯ್ತು ಅಂದ್ರೆ ಇನ್ನು 3 ಟ್ರಿಪ್ ಮಾಲಿ ಸ್ಪ್ರೇ ಮಾಡ್ಬೇಕಾದ್ರೆ ಬರ್ಬೋದು. ಇನ್ನೇನು ಹೊಡೆಯಕ್ಕೆ ಹೋಗಲ್ಲ, ಇನ್ನೇನು ಹೊಡೆಯಕ್ಕೆ ಹೋಗಲ್ಲ ಸರ್. ಇಷ್ಟೇ ಇಷ್ಟೇನೆ, ಇದನ್ನ ಟ್ರೈ ಮಾಡಿ ನೋಡಿ, ರೈತರು ಕೇಳೋದ್ರಿಂದ ಇದನ್ನ ಟ್ರೈ ಮಾಡಿ ಆಮೇಲೆ ಹೇಳಿ ಅಂತ. ನಾವು ಟ್ರೈ ಮಾಡಿ ನಾವು ಸಕ್ಸಸ್ ಕಂಡಿದೀವಿ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಇದು? ಯಾರು ನೋಡಿ ಕಲ್ತಿದ್ದ? ಎಲ್ಲ ನೋಡ್ ಕಲ್ತಿದ್ದ ಸರ್, ನೋಡ್ ಕಲ್ತಿದ್ದ. ನಮ್ಗೆ ಸಮಗ್ರ ಕೃಷಿಯಿಂದ ನಮ್ ದೊಡ್ಡಪ್ಪನ ಮಗ ಆಯ್ಕೆಯಾಗಿ ಅವ್ನ ಸಮಗ್ರ ಕೃಷಿಲಿ ಅವನ್ ಏನ್ ಮಾಡ್ತಾನೆ ಅದನ್ನ ನಮ್ಗೆ ಅವಲಂಬಿಸ್ತಾ ಹೋಗ್ತಾ, ಇದನ್ ಮಾಡೋ ಇದನ್ ಮಾಡೋ ಇದನ್ ಮಾಡೋ ಅಂತ ಅದರಿಂದ ಅದ್ ನೋಡಿ ಕಲ್ತಿದ್ದು. ಅವ್ರನ್ನ ನೋಡಿ ನೀವು ಕಲ್ತೀರಿ, ನಿಮ್ಮನ್ ನೋಡಿ ಇನ್ನೊಂದಿಷ್ಟು ಜನ ಕಲಿಬಹುದು. ಹಾ ಸರ್, ಕಲಿಬಹುದು. ಅದರಿಂದ ನಾವ್ ಯಾವಾಗ್ಲೂ ನಮ್ ರೈತರಿಗೆ ಯಾವ್ದಕ್ಕೆ ಏನ್ ಹೇಳ್ಬೇಕು ಅದ್ ನಮ್ ಸಮಗ್ರ ಮಾಹಿತಿ ಅಂತೂ ಇದ್ದೇ ಇರ್ತದೆ. ನೀವು ಎಲ್ಲಾರು ಕೇಳ್ಬೋದು, ಕೃಷಿ ಲೇಖರಿಗೆಲ್ಲ ಕೇಳ್ಬೋದು, ಎಲ್ಲಾರು ಕೇಳ್ಬೋದು. ಅದನ್ನ ನಮ್ ರೈತರು ಏನ್ ಮಾಡ್ಬೇಕು ಅಂದ್ರೆ ನಾವೇ ಒಂದೊಂದ್ ತರ ಮಾಡ್ಕೋತಾ ಇರ್ಬೇಕು, ಒಂದೊಂದ್ ಯಾವ್ದಾದ್ರು ಐಡಿಯಾ ಮಾಡ್ಬೇಕು. ಏನು ಇದು ಗಂಧ ಹಸುಗಂಧ ಅಂತ ಕೆಲವ್ರು ಮಾಡ್ತಾರೆ, ಹಸುಗಂಧ ತಗೋಗಿ ತಿಪ್ಪೆಗೆ ಹಾಕ್ಬಿಡವ. ಅದನ್ನ ಮಡಿಗೆ ಏನಕ್ಕಾರ ಒಂದ್ ಟ್ರೈ ಮಾಡ್ತಾ ಇರ್ಬೇಕು. 10 ಹೊಡೆಯೋದ್ ಬೇಡ, 1 ಹೊಡೆದ್ ನೋಡಿ, ಟ್ರೈ ಮಾಡಿ ಆತರ ಹೇಳ್ತಾರೆ. ಇಷ್ಟ ತರಕಾರಿಗಳಲ್ಲಿ ಜಾಸ್ತಿ ನಿಮ್ಗೆ ಆದಾಯ ಸಿಕ್ಕಿದ್ ಯಾವ್ದು? ಟೊಮೆಟೋನ? ಟೊಮೆಟೋ ಸರ್, ಟೊಮೆಟೋ. ಟೊಮೆಟೋ ಆದಾಯ ಸಿಕ್ಕಿ. ಅದಕ್ಕೆ ಹೆಂಗೆ, ಅದಕ್ಕೆ ಮಾರುಕಟ್ಟೆ ಹೆಂಗ್ ವ್ಯವಸ್ಥೆ ಹೆಂಗೆ? ಮಾರುಕಟ್ಟೆ ಎಪಿಎಂಸಿ ಸರ್, ಮೈಸೂರು ಎಪಿಎಂಸಿ ಗೆ ಬರ್ಬೇಕು. ಅದಕ್ಕೆ ನೀವು ಇಲ್ಲಿ ತಂದು ಹಾಕ್ಬಿಡ್ತೀರಿ? ಇಲ್ಲಿ ತಂದು ಹಾಕ್ಬಿಡ್ತೀವಿ, ಇಲ್ಲಿ ಮಾಮೂಲಿ ಅವರು ಶೇರ್ ಮಾಡ್ಕೊಡ್. ಯಾವ ಬೆಳೆನಲ್ಲಿ ಜಾಸ್ತಿ ಕಾಸು ನೋಡಿದ್ರಿ? ಜೋಳದಲ್ಲಿ ಸರ್, ಜೋಳನೇ. ತರಕಾರಿಗಳಲ್ಲಿ? ತರಕಾರಿಯಲ್ಲಿ ಟೊಮೆಟೋ. ಟೊಮೆಟೋ, ಟೊಮೆಟೋ ಸರ್. ಎಷ್ಟು ಬೆಳೆ ಹಾಕಿದ್ರಿ ಟೊಮೆಟೋ? ಮಾಮೂಲಿ ಇವಾಗ ನಮ್ಗೆ ಒಂದು 3 ಎಕರೆ ಜಮೀನ್ ಇದೆ ಅಂದ್ರೆ ಮಾಮೂಲಿ ಗುತ್ತಿಗೆ ಮಾಮೂಲಿ ಇದೆ, ಎಲ್ಲ ಕಬ್ಬಿದೆ. ಈಗ ಗುತ್ತಿಗೆಗೆ ಏನ್ ಮಾಡ್ತಾ ಇದೀವಿ, ಅದರಲ್ಲಿ 1 ಟ್ರಿಪ್ ಜೋಳ ಹಾಕಿದ್ರೆ ಬೇಸಿಗೆಗೆ ನಮ್ಗೆ ಒಂದ್ ಬ್ಯಾಚ್ ಚೇಂಜ್ ಮಾಡ್ಬೇಕು. ಆತರ ನಾವು ಒಂದ್ 3 ಎಕರೆ ತರಕಾರಿನ ಚೇಂಜ್ ಮಾಡ್ತಾ ಹೋಯ್ತಾ ಇರ್ತೀವಿ. ಸಸಿಗಳನ್ನೆಲ್ಲ ಏನು ಸಸಿ ನರ್ಸರಿಯಿಂದ ತರಿಸ್ತೀವಿ. ನೀವು ಮುಂಚೆನೆ ಹೇಳ್ಬಿಟ್ಟಿರ್ತೀರಿ ಈ ತಳಿ ಮುಂಚೆನೆ ಈ ತಳಿ ಬೇಕು ಅಂತೇಳಿ. ಶಿವಮ್ಮ ಶ್ರೇಯ ಈ ತರ ತುಂಬಾನೇ ವೆರೈಟಿ ತಳಿಗಳಿವೆ. ನಂತರದಲ್ಲಿ ನಾಟಿ ಮಾಡ್ತೀನಿ ಮಾಮೂಲಿ ಅದನ್ನ ಮೂರಿಂದ ಮೂರುವರೆ ಅಡಿ ಸಾಲು ಹೊಡಿಬೇಕು. ಈ ಒಂದ್ ಎಕರೆ ಟೊಮೆಟೊ ಮಾಡ್ಬೇಕಂದ್ರೆ ಎಷ್ಟು ಖರ್ಚು ಬೀಳುತ್ತೆ? ಒಂದ್ 20-25 ಸಾವಿರ ಖರ್ಚು ಬೀಳ್ತದೆ ಸರ್. ಯಾತ ಬೇಕು ಖರ್ಚು? ಒಂದು ಖರ್ಚು ಅಂದ್ರೆ ದಾರ ದೊಣ್ಣೆ ಈ ತರ ಈ ತರ ಬೇಕು. ಎಲ್ಲಿ ತನಕ ಎಷ್ಟು ದಿನ ತನಕ ಇಟ್ಕೋಬಹುದು ಆ ದೊಣ್ಣೆಗಳನ್ನ? ನೀವು ದೊಣ್ಣೆಗಳು 3-4 ಬೆಳಗ್ಗೆ ಆಗುತ್ತೆ ಸರ್. ಯಾವ್ದಕ್ಕಾರ ಆಗುತ್ತೆ ಅದು 3-4 ಬ್ಯಾಚ್ಗೆ. ಇವಾಗ 1 ಟನ್ಗೆ 3.5-4 ಸಾವಿರ ಇದೆ. ಅದು 4 ಟ್ರಿಪ್ಪಿಂದ 5 ಟ್ರಿಪ್. ನಾವು ತರಕಾರಿ ಯಾವ್ದೇ ಕಾಲ ಇಲ್ಲಾಂದ್ರೆ ಬೀನ್ಸ್ ಆಗ್ಲಿ ಚೊಟ್ಟಾಗ್ಲಿ ಎಲ್ಲದಕ್ಕೆ ಯೂಸ್ ಆಗ್ತಾ ಹೋಗುತ್ತೆ. ಈಗ ಚೊಟ್ಟನ್ನೇ ಬೆಳೀಲಿ ಬೀನ್ಸ್ ಬೆಳೀಲಿ ಅದೆಲ್ಲ APMC ತಂದ್ಬಿಡ್ತು. APMC ಬರುತ್ತೆ ಸರ್. APMC ಬರಬೇಕು ಅಲ್ಲೇ ಬಿಲ್ ಆಗೋದ್ರಿಂದ ಅಲ್ಲೇ ಇಲ್ಲ. 2-3 ಸಣ್ಣ ಪುಟ್ಟದಾದ್ರೆ ಒಂದೆರಡು ಮೂಟೆ ಒಂದ್ ಮೂಟೆ ಆದ್ರೆ ಸಂತೆಗಳಿದೆ. ಸಂತೆಗಳು ನಮ್ಮೂರ ಹತ್ರನೇ ಹ್ಯಾಂಡ್ ಪೋಸ್ಟ್ ನಂಬಾಪರ ಈ ತರ ಸಂತೆಗಳು ಭಾನುವಾರ ಸೋಮವಾರ ಈ ತರ ಸಂತೆಗಳು ನಡೀತದಲ್ಲ ಅದು ಒಂದ್ ಮೂಟ ಎರಡು ಮೂಟ ಇರೋದ್ರೆ ಯಶತ್ವಾಗಿ ಬೆಳೆದ್ರಿಂದ ನಮ್ಮ ಮೈಸೂರು ಹೋಗ್ಬಿಟ್ಟು ಒಂದ್ ಮೂಟ ಇದ್ರೆ ಒಂದ್ ಮೂಟ ಎರಡು ಮೂಟ ಇದ್ರೆ ಸ್ಕೂಟರ್ ಕಟ್ಕೋಗಿ ನಾವೇ ಮಾರ್ಬಿಡ್ತೀವಿ ಸರ್. ನೀವು ವ್ಯಾಪಾರ ಮಾಡ್ತೀವಿ? ನಾವೇ ವ್ಯಾಪಾರ ಮಾಡ್ಬಿಡ್ತೀವಿ. ಹಂಗೆ ಕೆಳಗಡೆ ಸುರ್ಕೊಂಡೆ ಮನೆಯವರೆಲ್ಲ ಬರ್ತಾರಲ್ಲ ಸಂತೆಗೆ ಆಗ 1 ಕೆಜಿ 2 ಕೆಜಿ ಇದು ಮಾಡ್ತೀವಿ. ಮನೆಯವರೆಲ್ಲ ನಿಮ್ ಮನೆಯವರೆಲ್ಲ ಯಾರ್ಯಾರು ನಿಮ್ ಜೊತೆ ಕೃಷಿ ಕೆಲಸಗಳಲ್ಲಿ ಭಾಗವಹಿಸ್ತಾರೆ? ನಮ್ ತಂದೆ ನಮ್ಮಣ್ಣ ಎಚ್ಚೆತ್ತವಾಗಿ ನಮ್ ತಂದೆ ನಮ್ಮಣ್ಣ ನಾವು 3 ಜನನು ಎಚ್ಚೆತ್ತವಾಗಿ ಕೃಷಿಯಲ್ಲಿ ಇದ್ದೀವಿ. ಈಗ ಏನೇ ಒಂದ್ ಬೆಳೆ ಹಾಕ್ಬೇಕಾದ್ರೂ ನೀವು ಅಣ್ಣ ತಮ್ಮ ನಿರ್ಧಾರ ಮಾಡದ? ಇಬ್ರು ಒಂದೇ ನಿರ್ಧಾರ ತಗೋಬೇಕು ಸರ್. ಒಂದೇ ನಿರ್ಧಾರ ತಗೊಂಡೆ ಬೆಳೆ ಈ ಬೆಳೆ ಹಾಕೋಣ ಈ ಬೆಳೆ ಹಾಕೋಣ ಅಂತ ಹೇಳಿ ಆ ಬೆಳೆನೇ. ಏನೆಲ್ಲ ಸಂಪಾದನೆ ಮಾಡಿದ್ರಿ ಕೃಷಿಯಲ್ಲಿ ನೀವು? ಸರ್ ನಮ್ಗೆ ಮನೆ ಇರ್ಲಿಲ್ಲ. ಫಸ್ಟ್ ಗುಡಿಸ್ಲಿದ್ದು ಇವಾಗ ಹೆಚ್ಚುಗಡೆ ಮನೆ ಕಟ್ಟಿದೀವಿ. 1.8 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದೀವಿ. ಹಸುಗಳಿಲ್ಲ, ಹಸುಗಳು ತಗೊಂಡಿದೀವಿ. ಹೈನುಗಾರಿಕೆ ಸ್ಟಾರ್ಟ್ ಮಾಡಿದೀವಿ. ಹೈನುಗಾರಿಕೆ ಕೆಲಸ ಎಲ್ಲ ಯಾರೆಲ್ಲ ಮಾಡ್ತಾರೆ ಮನೆಯಲ್ಲಿ? ಸಂದ ಬೆಳಿಗ್ಗೆ ಮಾಮೂಲಿ 6-5 ಗಂಟೆ ಇದ್ರೆ ಒಂದ್ 9 ಗಂಟೆ ನಾಷ್ಟ ಟೈಮ್ ಮಾಡೋಗಂಟ ಊಟ ಗಿಟ್ಟ ನಾಷ್ಟ ಮಾಡೋಗಂಟ ಹೈನುಗಾರಿಕೆ ಅದ್ರ ಕೊಟ್ಟಿಗೆ ಕ್ಲೀನ್ ಮಾಡೋದಲ್ಲಿ ಏನಾರಲ್ಲಿ ನಾವಣ್ಣ ನಾವು ಇಬ್ರು ಮಾಡ್ತೀವಿ. ಮತ್ತೆ ಜಮೀನ್ ಕಡೆಗೆ ಇಡ್ಕೋದ್ರೆ ಅದನ್ನ ಜಮೀನ್ ಕೆಲಸ ಮಾಡ್ತಾ ಅದನ್ನೆಲ್ಲ ಡೈರಿಗೆ ಹಾಕ್ಬಿಡ್ತೀರ? ಡೈರಿಗೆ ಸರ್. ಡೈರಿ ಎಷ್ಟು ಲೀಟರ್ ಹಾಕ್ತೀರಿ ಅಲ್ಲಿಗೆ? ಒಂದ್ ದಿನಕ್ಕೆ ಇವಾಗ ಒಂದ್ 2 ಕರಿತೈತೆ, 2 ತೆನೆ ಆಗೈತೆ ಸರ್. ಇವಾಗ ಒಂದ್ 7-8 ಲೀಟರ್ ಹಾಲಾಗ್ತಾ ಇದೆ ಒಂದ್ ಟೈಮ್ಗೆ. ಡೈಲಿ ಒಂದ್ 15 ಲೀಟರ್ ಬೀಳ್ತೈತೆ. ಇನ್ನು ಈ ವಿಶ್ವವಿದ್ಯಾನಿಲಯಗಳು ಸಂಶೋಧನಾ ಸಂಸ್ಥೆಗಳು ನೀವೇ ಹೇಳಿದ್ರೆ ವಿಜ್ಞಾನಿಗಳನ್ನೆಲ್ಲ ಭೇಟಿ ಮಾಡ್ತಿರ್ತೀವಿ ಅಂತ ಅಲ್ಲೆಲ್ಲ ಹೋದಾಗ ಕಾರ್ಯಾಗಾರಗಳನ್ನ ಮಾಡ್ತಾರೆ ಅವರು ಕಲಿಯುವಂತದ್ದು ಇರುತ್ತೆ ಅಂತದ್ದು ಕಲ್ತ್ಕೊಂಡ್ಬಂದು ಏನೆಲ್ಲ ಅಳವಡಿಸಿದ್ದು ಇದೆಯಾ? ಇದೆ ಸರ್, ಇದೆ. ರಾಗಿ ಹೋದ್ಸಲಿ ನಮ್ಮ ಇವ್ರ ಜೊತೆ ಹೋದಾಗ ರಾಗಿ ನನ್ ತುಂಬಾ ಇಷ್ಟ ಆಯ್ತು. ಆ ತಳಿ ನಮ್ ಬಂದು ಈ ಸಲ ಟ್ರೈ ಮಾಡಿದೀವಿ. ತಳಿ 5 ಸ್ವಲ್ಪ ನೋಡಿಲ್ಲ, ಅದು ಟ್ರೈ ಮಾಡಿದೀವಿ ಸರ್. ಆ ತಳಿ ಬಗ್ಗೆ ಸ್ವಲ್ಪ ತಿಳ್ಕೊಂಡಿಲ್ಲ ನಾನು. ಚೆನ್ನಾಗಿ ಬರ್ತಾ ಇದೆ? ಚೆನ್ನಾಗಿ ಬರ್ತಾ ಇದೆ ರಾಗಿ. ರಾಗಿ ತುಂಬಾ ಒಂದ್ 1/2 ಎಕರೆಯಲ್ಲಿ ಇದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅದೊಂದು ತಳಿ ಇರ್ಲಿಲ್ಲ. ಆ ತಳಿ ಬಗ್ಗೆ ನಾನು ಹೇಳ್ತೀನಿ ಸರ್ ಬೇಕಾದ್ರೆ ಫೋನ್ಗೆ. ಚೆನ್ನಾಗಿ ಬಂದ್ಮೇಲೆ ಹೇಳ್ತೀನಿ. ಚೆನ್ನಾಗಿ ಬಂದ್ಮೇಲೆ ಹೇಳ್ತೀನಿ ಸರ್. ಇನ್ನು ಏನೆಲ್ಲ ಮಾಡಬೇಕು ಅಂತ ಆಸೆ ಇದೆ ಅಜಯ್ ಕುಮಾರ್? ಸರ್ ಕೃಷಿಲಿ ಅಂದ್ರೆ ಕೃಷಿನ ಇನ್ನು ಎಚ್ಚೆತ್ತವಾಗಿ ನಮ್ಮ ರೈತರಿಗೆ ಹೆಂಗೆ ಅಂದ್ರೆ ಸಾವಯವವಾಗಿ ಮಾಡ್ಬೇಕು. ನಾವು ರಾಸಾಯನಿಕ ಗೊಬ್ಬರನೇ ನಿಲ್ಸ್ಬೇಕು. ಆತರ ಎಚ್ಚೆತ್ತವಾಗಿ ಸಾವಯವ ಗೊಬ್ಬರನೇ ನಮ್ಮ ಭೂಮಿಗಳಿಗೆಲ್ಲ ಸಾವಯವ ಗೊಬ್ಬರ ಅಳಿಸಿ ಅವನು ಸಾವಯವ ಗೊಬ್ಬರ ಅಲ್ಲೇ ತರಬೇಕು ಅಂತ ಹೇಳಿ ತುಂಬಾ ಖುಷಿ ಇದೆ ಸರ್. ಅದನ್ನ ನಾವು ಮಾಡ್ಬೇಕು ಅಂತ ಹೇಳಿ. ಈಗ ಒಂದು 12 ಎಕರೆ ಬೆಳೀತಾ ಇದ್ರಲ್ಲ, ಯಾವ್ದಾದ್ರು 1 ಎಕರೆನಲ್ಲಿ ಬರೀ ಸಾವಯವ ಪದ್ಧತಿಯನ್ನೇ ಬಳಸಿ ಸಾವಯವ ಗೊಬ್ಬರನೇ ಹಾಕಿ ಅದು ಅದ ಹೆಂಗಾಗ್ಬಿಡ್ತದೆ ಗೊತ್ತ ಸರ್? ಸ್ವಲ್ಪ ಜಮೀನ್ ಮೇಲೆ ಡಿಪೆಂಡ್ ಆಗ್ತದೆ. ಸಾವಯವ ಗೊಬ್ಬರನ್ನೇ ಅಂದ್ರೆ ಸ್ವಲ್ಪ ತಿಟ್ಟಲ್ಲಿರೋ ಜಮೀನು ಸಾವಯವ ಗೊಬ್ಬರಲ್ಲಿ ಬಂದ್ಬಿಡ್ತದೆ. ಹಳ್ದಲ್ಲಿರೋ ಜಮೀನು ಸ್ವಲ್ಪ ನೀರಿನ ಇಟ್ಟಿರೋ ಜಮೀನು ಸಾವಯವ ಗೊಬ್ಬರಲ್ಲಿ ಬರಲ್ಲ. ಆದ್ರಿಂದ ಸ್ವಲ್ಪ ನಾವು ಎಚ್ಚೆತ್ತವಾಗಿ ಬಳಸೋದ್ಬೇಡಿ. ರಾಸಾಯನಿಕ ಗೊಬ್ಬರನ ಕಡಿಮೆ ಬಳಸ್ಕೊಂಡು ಅದನ್ನ ನೀವು ಫಲವತ್ತತೆ ಮಾಡ್ಬೇಕು ಸರ್. ಅದನ್ನ ಫಲವತ್ತತೆ ಮಾಡಿ ಆಮೇಲೆ ಇದನ್ನ ಮೇಲ್ಗಡೆ ತಿಟ್ಟಿನ ಜಮೀನು ಹೆಂಗೈತೆ ಆ ರೀತಿ ಫಲವತ್ತತೆ ಮಾಡ್ಬೇಕು. ಅದನ್ನ ಅದು ಹಂಗ್ ಮಾಡೋಗಂಟ ಸ್ವಲ್ಪ ರಾಸಾಯನಿಕ ಗೊಬ್ಬರ ಬೆಳೆಸ್ಬೇಕು. ಈಗ ನಿಮ್ಮ ಅನುಭವದಲ್ಲಿ ಸ್ವಲ್ಪ ಬದಲಾವಣೆ ಶುರುವಾಗಿದೆ? ಸ್ವಲ್ಪ ಬದಲಾವಣೆ ಶುರುವಾಗಿದೆ. ಒಂದ್ ಎಷ್ಟು ವರ್ಷ ಆಗ್ಬೋದು ಸಾವಯವ ಗೊಬ್ಬರನೇ ಕರೆಕ್ಟ್ ಆಗಿ ನಾವು ವರ್ಷ ವರ್ಷ ಅದಕ್ಕೆ ಇಷ್ಟು ಟನ್ ಇಷ್ಟು ಮಿಕ್ಸ್ ಮಾಡ್ಕೋ ಹೋದ್ರೆ ಕರೆಕ್ಟ್ ಆಗಿ 2-3 ವರ್ಷಕ್ಕೆ ನಮ್ಗೆ ರಿಟರ್ನ್ ಬರುತ್ತೆ ಸರ್. ಸಾವಯವ ಗೊಬ್ಬರಕ್ಕೆ ಬರುತ್ತೆ ಭೂಮಿ ಅವಾಗ್ಲೂ ಹಂಗ ಆ ರೀತಿನೇ ಬೆಳಿಬೋದು. ಹಂಗ್ ಬರುತ್ತೆ. ಈಗ ಅಗತ್ಯ ಇರುವಂತ ಸಾವಯವ ಗೊಬ್ಬರವನ್ನ ನೀವು ಮಾರುಕಟ್ಟೆಯಲ್ಲಿ ತಗೊಳ್ತಾ ಇದ್ದೀವಿ. ಎಷ್ಟು ಬೀಳುತ್ತೆ ದುಡ್ಡು ನಿಮ್ಗೆ ಅದಕ್ಕೆ? ಯೂರಿಯಾ EP20 ಇವಕ್ಕೆಲ್ಲ ತಗೊಂಡ್ರೆ ಏನು ನಾವು ಅಷ್ಟೊಂದು ಸಾವಯವ ಗೊಬ್ಬರ ನಾವು ಜಾಸ್ತಿ ಯೂಸ್ ಮಾಡೋದ್ರಿಂದ ನಮ್ಗೆ ಎಚ್ಚೆತ್ತವಾಗಿ 1 ಎಕರೆಗೆ ಕಡಿಮೆ ಎಲ್ಲ 3-4 ಸಾವಿರ ಅಷ್ಟೇ ಸರ್. ಒಂದ್ ಬೆಳೆ ತೆಗೆ ಜೋಳ ಆಗ್ಲಿ ಏನಾರಲ್ಲಿ ಒಂದ್ ತೆಗೆಗೆ 3-4 ಸಾವಿರ. ಒಂದ್ ಎಕರೆಗೆ ಎಷ್ಟಿರುತ್ತೆ ನಿಮ್ಮ ಲಾಭದ ಪ್ರಮಾಣ ಮುಸ್ಕಿನ ಜೋಳದಲ್ಲಿ? ಅದು ವರ್ಷ ವರ್ಷ ಮುಸ್ಕಿನ ಜೋಳ ರೈಟ್ ಅಪ್ ಅಂಡ್ ಡೌನ್ ಆಗ್ತಾನೆ ಇರ್ತದೆ ಸರ್. ಇರ್ಲಿ ಒಂದ್ ಅಂದಾಜು. ಒಂದ್ ಅಂದಾಜು ಹೆಂಗೆ ಮಾಡಿದ್ರು ಈ ವರ್ಷ 40-45 ಕ್ವಿಂಟಲ್ ಬಂದಾಗ 1.5 ಸಾವಿರ ಇದೆ. 60-70 ಸಾವಿರ ಲಾಭ ಬರುತ್ತೆ ಸರ್ ಈ ವರ್ಷ. ಹೋದ ವರ್ಷ ಕಡಿಮೆ ಇತ್ತು. ವರ್ಷಕ್ಕೆ 2 ಬೆಳೆ ಮಾಡಬಹುದು? ವರ್ಷಕ್ಕೆ ಮುಸ್ಕಿನ ಜೋಳ 2 ಬೆಳೆ ಮಾಡಬಹುದು. ಬಟ್ ಒಂದೊಂದ್ ತಿಂಗಳು ಗ್ಯಾಪ್ ಕೊಡ್ಬೇಕು ಸರ್ ಅದಕ್ಕೆ. ಮಧ್ಯ ಒಂದೊಂದ್ ತಿಂಗಳು 5 ತಿಂಗಳು ಬರುತ್ತೆ ಇದು ಮುಸ್ಕಿನ ಜೋಳ. ಒಂದೊಂದ್ ತಿಂಗಳು ಗ್ಯಾಪ್ ಕೊಡ್ಬೇಕು ಸರ್, ಅದಕ್ಕೆ ಒಂದೊಂದ್ ತಿಂಗಳು ಭೂಮಿ ಕಾಯಿಸೋದಾಲಿ, ಇಲ್ಲಾಂದ್ರೆ ಗೊಟ್ಟಿಗೆ ಗೊಬ್ಬರ ಗೊಬ್ಬರ ಹೊಡೆದು ಅದಕ್ಕೆ ಫಲವತ್ತತೆ ಮಾಡೋದಾಲಿ, ಆ ತರ ಮಾಡಿ ಮತ್ತೆ ಇನ್ನೊಂದ್ ಬ್ಯಾಚ್ಗೆ ಹಾಕ್ಬೇಕು. ಆಮೇಲೆ ಎರಡ್ ಬ್ಯಾಚ್ ಆದ್ಮೇಲೆ ಇನ್ನೊಂದ್ ಬ್ಯಾಚ್ ಬರುತ್ತೆ ಅಂದ್ರೆ ಖಂಡಿತ ಬರಲ್ಲ ಸರ್ ಅದು. ಆವಾಗ ಉಳ್ಳಿನೋ ಯಾವ್ದೋ ಅಳಸಂದೇನೋ ಯಾವ್ದೋ ಮಾಡಿ ಭೂಮಿನ ಹಸಿರು ಎಲೆ ಹಾಕಿ ಫಲವತ್ತತೆ ಮಾಡಿ ಇಟ್ಕೋಬೇಕು ಸರ್. ಹಂಗೆ ಬಿಟ್ಟು ಬಿಟ್ಟು ಬಿಟ್ಟು ಮಾಡಿ ವ್ಯವಸಾಯ ಮಾಡ್ಬೇಕು ಸರ್. ಇದೆಲ್ಲ ನೀವು ಕಲಿತ ಪಾಠಗಳು, ನಾವು ನಮ್ಮ ಇದ್ರಲ್ಲೆಲ್ಲ ನೋಡಿ ಕಲಿತ ಪಾಠಗಳು ಸರ್ ಇವು. ಇನ್ನು ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ಒಂದು ಕುಟುಂಬದ ಸದಸ್ಯರೆಲ್ಲ ಕೃಷಿಯಲ್ಲಿ ತೊಡಗಿಸ್ಕೊಂಡ್ರೆ ಅದು ಬಹಳ ನೆಮ್ಮದಿಯಾಗಿ ಕೃಷಿ ಮಾಡಬಹುದು. ಕೃಷಿ ಮಾಡಬಹುದು, ನಮ್ಮ ಫ್ಯಾಮಿಲಿನೇ ಕೃಷಿಗೆ ಇದ್ ಮಾಡಿದ್ರೆ ಎಚ್ಚೆತ್ತವಾಗಿ ಎಲ್ಲಾರು ಸಪೋರ್ಟ್ ಮಾಡ್ಬೇಕು ಸರ್. ಮನೆಯಲ್ಲಿ ಇರೋದಿಲ್ಲ, ಈಗ ಅವ್ರು ಮಾಡ್ತಾರೆ ಅಂತ ಹೇಳಿ ನಾವು ಬೇಗ ಎದ್ದೋಯ್ತೀವಿ. ಆತರ ಎಚ್ಚೆತ್ತವಾಗಿ ಮನೆಯಲ್ಲೆಲ್ಲ ಕೃಷಿ ಕೇಳಿದ್ರೆ ಕೃಷಿಲಿ ತುಂಬಾನೇ ಲಾಭ ಕಾಣಬಹುದು ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಸರ್. ಇನ್ನು ಏನೆಲ್ಲ ಕನಸುಗಳಿದೆ, ಇನ್ನು ಏನೆಲ್ಲ ಮಾಡಬೇಕು ಅಂತ ಆಸೆ ಇದೆ? ಮಾಮೂಲಿ ನಮ್ಮ ಭಾಗದಲ್ಲಿ ನಮ್ನ ನೋಡಿ ಇನ್ನೊಂದು ಎಚ್ಚೆತ್ತವಾಗಿ ರೈತರು ನಮ್ಮ ಇವರು ನಮ್ಮ ಫ್ರೆಂಡ್ಸ್ ಎಲ್ಲ ಕೃಷಿ ಮಾಡ್ಬೇಕು ಇವ್ ತರ, ಅಲ್ಲಿ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗ್ಬಾರ್ದು, ನಮ್ ಕೃಷಿಲೇ ಒಂದು ಆದಾಯ ಕಾಣ್ಬೋದು ಅಂತ ಬರ್ಬೇಕು ಅಂತ ಹೇಳಿ ನಮ್ಗೊಂದು ಖುಷಿ ಇದೆ ಸರ್. ನಮ್ಮನ್ ನೋಡಿ ಇನ್ನೂ 4 ಜನ ರೈತರು ಆತರ ಮಾಡ್ಬೇಕು, ಒಂದು ಸಮಗ್ರ ಕೃಷಿಗಳನ್ನ ಮಾಡ್ತಾ ಹೋಗ್ಬೇಕು ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ತಂದೆಯವರು ಏನು ಅಭಿಪ್ರಾಯ ಪಡ್ತಾರೆ? ತಂದೆಯವರು ಇವಾಗ ಕೃಷಿಯಲ್ಲಿ ಇರೋದ್ರಿಂದ ತುಂಬಾನೇ ಹೆಮ್ಮೆ ಪಡ್ತಾರೆ ಸರ್. ಯಾವ್ದೇ ಜಾಗ ಹೋದ್ರೆ ಅದು ಈಗ ಪ್ರಶಸ್ತಿ ಆಯ್ತು, ನನ್ ಮಗ ಮತ್ತೆ ಎಲ್ಲ ಹೋಗಿ ಹಾಳಾಗ್ ಬಿಡ್ತಾನೆ ಅಂತ ಹೇಳ್ತಿದ್ದೆ. ಕೃಷಿಗೆ ಬಂದು ಒಂದು ಪ್ರಶಸ್ತಿ ತಗೊಂಡಿದ್ದಾನೆ ಅಂತ ಹೇಳಿ ತುಂಬಾನೇ ಖುಷಿ ಹೇಳ್ತಾರೆ. ನಾಲ್ಕರ ಕಡೆ ಹೋದಾಗ ನನ್ ಮಗ ಪ್ರಶಸ್ತಿ ಆಗಿದೆ ಅಂತ ಹೇಳ್ಕೊಂಡು ತುಂಬಾನೇ ಖುಷಿ ಪಡ್ತಾರೆ. ತುಂಬಾ ಖುಷಿ ಪಡ್ತಾರೆ. ಹಾ ಸರ್, ತುಂಬಾ ಇಬ್ಬರಿಗೂ ಹೆಮ್ಮೆ ಇದೆ. ಹೆಮ್ಮೆ ಇದೆ ಸರ್, ಹೆಮ್ಮೆ ಇದೆ, ಹೆಸರು ಉಳಿಸ್ತಾನೆ ಅಂತ. ಈಗ 2 ಎಕರೆ ಪ್ರದೇಶದಲ್ಲಿ ಕಬ್ಬು ಜೋಳ ಇದನ್ನ ನೀವು ಇಟ್ಕೊಂಡಿದ್ದೀರಿ, ಬಾಳೆ ಬೆಳೀತಾ ಇದ್ದೀರಿ, ಸಾವಯವ ಗೊಬ್ಬರವನ್ನೇ ಯಥೇಚ್ಛವಾಗಿ ಬಳಸೋದ್ರಿಂದ ಅನುಕೂಲತೆಗಳಾಗುತ್ತೆ ಅಂತ. ಅಣ್ಣ ತಮ್ಮ ಇಬ್ರು ಒಂದೇ ಆಸಕ್ತಿಯಿಂದ ಮಾಡ್ತಾ ಇದ್ದೀರಿ, ಗ್ರಾಮೀಣ ಪ್ರದೇಶಗಳಲ್ಲಿ ಒಂದ್ ವೇಳೆ ಕೃಷಿ ಅಷ್ಟು ಯಶಸ್ವಿ ಆಗ್ತಿಲ್ಲ ಅಂದ್ರೆ ಏನ್ ಕಾರಣ ಅಂತ ನಿಮ್ಗೆ ಅನ್ಸುತ್ತೆ? ಕೃಷಿ ಏನಕ್ಕೆ ಎಚ್ಚೆತ್ತವಾಗಿ ಮಾಡಕ್ ಆಗ್ತಿಲ್ಲ ಅಂದ್ರೆ ಕೆಲವರು ಏನ್ ಮಾಡ್ತಾರೆ, ಒಂದ್ ಬೆಳೆ ಮಾಡ್ಬಿಟ್ಟು ಇನ್ನೊಂದ್ ಬೆಳೆ ಅದೇ ಹಾಕೋದು, ಕೊಟ್ಟಿಗೆ ಗೊಬ್ಬರನ ಇನ್ನೊಬ್ರು ಜಮೀನು ಕೊಟ್ಬಿಡ್ಬೋದು, ಆಮೇಲೆ ಯಾವ್ದೋ ಒಂದ್ ಜಮೀನು ಅಯ್ಯೋ ಯಾವ್ದೋ ಡ್ಯಾಮನ್ನು ಇದ್ ಮಾಡೋಣ ಅಂತೇಳಿ ಇಳಿಜಾರು ಜಮೀನಿಗೆ ಅಡ್ಡ ಕಟ್ಸಂಗಿಲ್ಲ. ಈ ತರ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ನಡೀತಾ ಇದೆ ಸರ್. ಭೂಮಿನ ಫಸ್ಟ್ ನಾವು ಕೃಷಿ ಮಾಡ್ಬೇಕು ಅಂದ್ರೆ ಸಮತಟ್ಟೆ ಮಾಡ್ಕೋಬೇಕು, ಬಂಡುಗಳ ಹಾಕ್ಸ್ಬೇಕು, ಈ ತರ ಒಂದೊಂದಾಗಿ ಮಾಡ್ಕೊಂಡೆ ನೀರಿನ ನಿರ್ವಹಣೆ ಗೊಬ್ಬರ ನಮ್ ಜಮೀನಿಂದ ಇನ್ನೊಬ್ಬರು ಜಮೀನ್ಗೆ ಹೋಗ್ಬಾರ್ದು, ಆತರ ಬಂಡುಗಳ ಹಾಕ್ಸ್ಬೇಕು, ಸುತ್ತ ಏರಿಗಳೆಲ್ಲ ಹಾಕ್ಸಿ ಒಂದು ನೀರ್ನ ಮಳೆ ನೀರ್ನ ಆಸೆಯಾಗಿ ಕುಡಿಯಬೇಕು ಅದು ಭೂಮಿ, ಆ ರೀತಿ ಮಾಡ್ಕೋಬೇಕು ಸರ್. ಮಳೆ ನೀರು ಆದಷ್ಟು ಅಲ್ಲೇ ಹಿಂಗ್ಬೇಕು ನಮ್ ಜಮೀನಲ್ಲಿ ಹಿಂಗ್ಬೇಕು. ಇನ್ನು ಈ ಒಂದು ಸೈನಿಕ ಉಳುವಂತ ಒಂದು ತೊಂದರೆಗಳು ಸಾಮೂಹಿಕವಾಗಿ ಮಾಡಿದ್ರೆ ಮಾತ್ರ ಅದರ ಅಥಾರಿಟಿ ಸಾಧ್ಯ ಅಂತಾರೆ. ಅಂದ್ರೆ ಒಂದು ಕ್ಷೇತ್ರದಲ್ಲಿ ಇರುವಂತ ಭೂಮಿಯಲ್ಲಿ ಈಗ ನಿಮ್ಮ ಜಮೀನ್ ಪಕ್ಕ ಬೇರೆಯವ್ರ ಜಮೀನ್ ಇರುತ್ತೆ, ಅಲ್ಲೂ ಆ ಬೆಳೆ ಹಾಕಿರ್ತಾರೆ, ಎಲ್ಲಾರು ಒಟ್ಟಿಗೆ ಒಂದೇ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರೆ ಅದನ್ನ ತಪ್ಪಿಸಬಹುದು ಸರ್. ನಿಮ್ಮ ಅನುಭವ ಹೆಂಗೆ? ಅದು ಅದು ಕರೆಕ್ಟೇ ಸರ್. ಈಗ ನಮ್ ಜಮೀನ್ ನಾವು ಸ್ಪ್ರೇ ಮಾಡಿರ್ತೀವಿ, ಅವ್ರು ಅದೇ ಟೈಮ್ಗೆ ಸ್ಪ್ರೇ ಮಾಡಿದ್ರೆ ನಮ್ಗೆ ಹುಳ ಮತ್ತೆ ಒಂದ್ 15 ದಿನ ಒಂದ್ ತಿಂಗಳಿಗೆ ಬರಲ್ಲ ಮತ್ತೆ ಅದ್ರ ಪಕ್ಕದಲ್ಲಿ ಅಲ್ಲಿ ಇತ್ತು ಅಂದ್ರೆ ರಾಸಾಯನಿಕ ಹುಳ ಮತ್ತೆ ಒಂದ್ ವಾರದಲ್ಲಿ ರಿಟರ್ನ್ ಆಗಿ ನಮ್ ಗಿಡಕ್ಕೆ ಬಂದಿರ್ತದೆ ಸರ್. ಅದಕ್ಕೆ ರೈತರು ಒಂದೇ ಇದಾಗಿ ನಿರ್ವಹಣೆ ಮಾಡ್ಕೋತಾ ಇರ್ಬೇಕು. ಈಗ ಒಂದು 5 ಎಕರೆ ಆಯ್ತ, ನಂದು 1 ಎಕರೆ ಆಯ್ತ, ಹಂಗೆ ಇರ್ಲಿ ಅಂತ ಕೆಲವು ರೈತರು ಈ ತರ ಭಾವಿಸ್ತಾರೆ. ಆತರ ಎಲ್ಲ ಭಾವಿಸ್ಬಾರ್ದು. ನೀವು ಲಾಭದಾಯಕವಾಗಿ ಪಡಿಬೇಕು ಅಂದ್ರೆ ನಮ್ ತರನೇ ಕೃಷಿ ಮಾಡ್ಬೇಕು. ನೀವು ಅದನ್ನ ಹೇಳ್ತೀರಾ ಅವ್ರಿಗೆ? ಅದಕ್ಕೆ ಹೇಳ್ತೀವಿ ನಾವು ಅಕ್ಕಪಕ್ಕದಲ್ಲಿ ಅದನ್ನ ಅರ್ಥ ಮಾಡ್ಕೊಂಡು ಇಟ್ಕೊಂಡ್ ಮಾಡ್ಬೇಕು. ಇಲ್ಲಾಂದ್ರೆ ನಾವು ಮುಂಚಿತವಾಗಿ ನೀರು ಇರೋದ್ರಿಂದ 1 ತಿಂಗಳು ಮುಂದಾಗಿ ಬಿತ್ತನೆ ಮಾಡ್ತೀವಿ ಸರ್. ಮಳೆ ಬೀಳೋಕ್ ಮುಂಚೆ 1 ತಿಂಗಳಾಗಿ ಬಿತ್ತನೆ ಮಾಡ್ತೀವಿ. ಅದರಿಂದ ರೈತರಿಗೆ ಹೇಳೋದು ಒಂದೇ, ಅವನ್ ಬೆಳೆದ್ ಬಿಡ್ತಾನೆ ಇವನ್ ಬೆಳೆದ್ ಬಿಡ್ತಾನೆ, ಅದೆಲ್ಲ ಎಲ್ಲ ರೈತರೇ ಎಲ್ಲ ಬೆಳೆದ್ರು ನೀವು ಬೆಳೆದ ಲಾಭದಾಯಕ ಕಾಣ್ಬಾರ್ದು. ಅದರಿಂದ ಖುಷಿಯಾಗಿ ಅಕ್ಕಪಕ್ಕದಲ್ಲಿ ನೀವು ನೋಡ್ಕೊಳ್ಳಿ ನಾವು ನೋಡ್ಕೊಂಡು ಒಂದು ಇದನ್ನ ಮಾಡಿ. ಕೆಲವೊಂದು ನಿರ್ವಹಣೆ ಸಹಕಾರಿ ಮನೋಭಾವದಲ್ಲಿ ಮಾಡ್ಕೊಂಡ್ರೆ ಸುಲಭ ಆಗುತ್ತೆ, ಅವ್ರಿಗೂ ಖರ್ಚು ಕಡಿಮೆ ಆಗುತ್ತೆ, ಆ ಒಂದು ಕ್ಷೇತ್ರದಲ್ಲಿ ಈ ಒಂದು ಕೀಟಗಳ ತೊಂದರೆ ಇರೋದಿಲ್ಲ ಅಲ್ವಾ, ಅದನ್ನ ನೋಡ್ಕೋಬೇಕು. ಬಹಳ ಸಂತೋಷ ಅಜಯ್ ಕುಮಾರ್, ಈಗ ಇಷ್ಟೊತ್ತು ನನ್ನ ಜೊತೆ ನೀವು ಮಾತಾಡಿದಿರಿ. ಕಾರ್ಯಕ್ರಮ ಕೇಳ್ತಿರೋರ್ಗ ಅನಿಸ್ತಿರುತ್ತೆ ನಾವು ಒಂದೆರಡು ಮಾತಾಡಿದ್ರೆ ಚೆನ್ನಾಗಿರೋದು ಅಜಯ್ ಕುಮಾರ್ ಜೊತೆ ಅಂತ. ನಿಮ್ ದೂರವಾಣಿ ಸಂಖ್ಯೆನ ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳ್ಬಿಡಿ. ಎಚ್ಚಡಿ ಕೋಟೆ ಕೋಡಿಚಾಮನಹಳ್ಳಿ ಅಜಯ್ ಕುಮಾರ್, ಕೊಳಗಾಲ ಪೋಸ್ಟ್, ಹಂಪಾಪುರ ಹೋಬಳಿ. ನನ್ನ ದೂರವಾಣಿ ಸಂಖ್ಯೆ 95 13 84 88 91. ಮತ್ತೊಮ್ಮೆ ಹೇಳ್ತೀನಿ, 95 13 84 88 91. 95 13 84 88 91. ಒಳ್ಳೇದು ಅಜಯ್ ಕುಮಾರ್, ಇನ್ನಷ್ಟು ಈ ರೀತಿಯ ಒಂದು ಯಶಸ್ಸು ನಿಮಗೆ ಕೃಷಿ ಬದುಕಿನಲ್ಲಿ ಸಿಗ್ಲಿ, ಜೊತೆಗೆ ಈಗಾಗಲೇ ತಾಲೂಕು ಮಟ್ಟದಲ್ಲಿ ಯುವ ಕೃಷಿಕ ಅಂತ ನಿಮಗೆ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಇನ್ನೂ ನಿಮ್ಗೆ ಜವಾಬ್ದಾರಿ ಜಾಸ್ತಿ ಆಗಿದೆ. ನಿಮ್ಮಂತ ಇನ್ನೊಂದಿಷ್ಟು ಜನ ಯುವಕರು ಕೃಷಿಯಲ್ಲಿ ಸಾಧನೆ ಮಾಡೋದಕ್ಕೆ ನೀವು ಒಂದು ಮಾದರಿಯಾಗಿ ರೂಪುಗೊಳ್ಳ ಹಾಗಾಗಲಿ ಅಂತ ನಾವು ಭಾವಿಸ್ತೀವಿ. ಮಾಹಿತಿಗಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಮುಸುಕಿನ ಜೋಳದ ಕೃಷಿಯಲ್ಲಿನ ಅನುಭವವನ್ನು ಕುರಿತು ಎಚ್ಡಿಕೋಟೆ ತಾಲೂಕು ಹಂಪಾಪುರ ಹೋಬಳಿ ಕೋಡಿ ಚಾಮನಹಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ಅಜಯ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ಇಡೀ ದೇಶದ ಜನತೆಗೆ ಗೊತ್ತಿದೆ, ರೈತರೇ ದೇಶದ ಬೆನ್ನೆಲುಬು. ಇಲ್ಲಿ ಸುಖ ಶಾಂತಿ ಹಸಿರು ಕ್ರಾಂತಿ ರೈತರಿಂದಾಗಿ ನೆಲೆಸಿದೆ. ರೈತರೇ ನೀವಿನ್ನು ಸಂಕಟದಿಂದ ಪಾರಾಗಬೇಕಿದೆ. ಲೀಫ್ ಫಾರ್ಮರ್ ನೆಟ್ವರ್ಕ್ನೊಂದಿಗೆ ಜೋಡಿಸಿ ನಿಮ್ಮನ್ನು ಆತ್ಮನಿರ್ಭರ